ಯಾವುದೇ ರೀತಿಯಲ್ಲಿ ಸಂಕಷ್ಟದಲ್ಲಿ ಸಿಲುಕಿರುವ, ರಕ್ಷಣೆ ಮತ್ತು ಪೋಷಣೆ ಅವಶ್ಯಕತೆ ಇರುವ ಮಕ್ಕಳಿಗೆ ತುರ್ತು ಸೇವೆಯನ್ನ ಒದಗಿಸಲು ಉಚಿತ ಮಕ್ಕಳ ಸಹಾಯವಾಣಿ ಸಂಖ್ಯೆ 1098 ಅಥವಾ 112 ಕರೆ ಮಾಡುವ ಮೂಲಕ ನೆರವು ಪಡೆಯಬಹುದಾಗಿದೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬೆಂಗಳೂರು ಇವರ ಪ್ರಕಟಣೆ. ವಿಶೇಷ ಪಾಲನಾ ಯೋಜನೆಯ ಅಡಿಯಲ್ಲಿ ಎಚ್ಐವಿ ಸೋಂಕಿತ ಮತ್ತು ಬಾಧಿತ ಮಕ್ಕಳ ಪೋಷಣೆಗಾಗಿ ಮಾಸಿಕ 1,000 ರೂಪಾಯಿಗಳ ಆರ್ಥಿಕ ನೆರವು ನೀಡಲಾಗುತ್ತದೆ. ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಬೆಂಗಳೂರು ಇವರ ಪ್ರಕಟಣೆ. ಡೌನ್ಲೋಡ್ ಮಾಡಿ ಟೆಲಿ ಲಾ ಫಾರ್ ಸಿಟಿಸನ್ಸ್ ಮೊಬೈಲ್ ಆಪ್ ಅಥವಾ www.tele-law.in ಗೆ ಲಾಗಿನ್ ಮಾಡಿ, ಅಥವಾ ನಿಮ್ಮ ಸಮೀಪದ ಸಿಎಸ್ಸಿ ಸೆಂಟರ್ ಅನ್ನು ಸಂಪರ್ಕಿಸಿ. ನ್ಯಾಯ ವಿಭಾಗದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ಚಂದ್ರಣ್ಣ, ಎಲ್ಲಿದ್ಯಪ್ಪ ಬಾಯಿಲಿ? ಓ ಬಪ್ಪ, ನಾನೇನು ಎಲ್ಗ ಹೋಗಿದ್ದೆ ಅಂತ ಏನ್ ಹೇಳಿ ಹೋತಾರ ಎಂತ ಕಾಣ್ಲೇ ಇಲ್ವಲ್ಲ. ನಮ್ ಏಮಣ್ಣನ್ ಜೊತೆ ಹಿಂಗ ಪ್ಯಾಟೆ ದಿಕ್ ಹೋಗಿದ್ದೆ. ನೀವು ಒಬ್ನೇ ಬರ್ತಾ ಇದ್ದೀಯ, ಏಮಣ್ಣ ಕಾಣ್ತಿಲ್ಲ. ಏಮಣ್ಣ ಹಬ್ಬ ಅಲ್ವಪ್ಪ, ಅದಕ್ಕೆ ಅವೇನ್ ಮಾಡ್ದ ಅಂತಂದ್ರೆ, ನಾನು ಹಿಂದಲ್ ಬಸ್ ಅಲ್ಲಿ ಬರ್ತೀನಿ, ನಿಮ್ ಮುಂದಲ್ ಬಸ್ ಅಲ್ಲಿ ಹೋಗಿರು ಅಂತ ಅಂದ. ಅದ್ ಯಾಕೆ ಅಂತ ಕೇಳು. ಅಲ್ಲ ಹೊಸಿ ಜೊತೆಗೆ ಕರ್ಕೊ ಬಂದಿದ್ರೆ ಅನುಕೂಲ ಆಗೋದು, ಮಾವಿನ ಸೊಪ್ಪು ಬೇವಿನ ಸೊಪ್ಪನ್ನೆಲ್ಲ ಕಿತ್ಕೊ ಬರಕ್ ಅನುಕೂಲ ಆಗೋದು. ಅದೇನಪ್ಪ ಮಾವಿನ ಸೊಪ್ಪು ಬೇವಿನ ಸೊಪ್ಪು ನಮ್ಮ ಊರ್ನಲ್ಲಿ ಅಪೂರ್ವ. ಅಪೂರ್ವ ಏನಿಲ್ಲ, ಕಿತ್ಕೊ ಬರಕ್ ಹೋಗೋ ಒಟ್ಟಿಗೆ ಅಂತ ಅಷ್ಟೇ. ಏನ್ ರಾಶಿ ಕಿತ್ಕೊಂಬರೋದಾಗ ಬರಕ್ ಆದ ಏನ್ರಪ್ಪ ಇದು? ಇನ್ನು ಹಬ್ಬ 3 ದಿನ ನಾಕ್ತಿನ, ನಂಗೆ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಅಂದಿರಿ ಕಟ್ಬಾರ್ದ. ಅಲ್ಲ ಕಣ್ ರಾಜಣ್ಣ, ಇವನ್ ಯಾವ ಮಾಯದಲ್ ಬಂದು ಸೇರ್ಕೊಂಡ್ಬಿಟ್ಟ? ಮಾಯದಲ್ಲಿ ಬಂದು ಸೇರ್ಕೊಬಿಟ್ಟ ಹಿಂದೆ ಇದ್ದ ಅನ್ಸುತ್ತೆ. ಅಲ್ಲ ಊರಂದು ದಂಡದ ಮರಿ ಹಬ್ಬವ, ಗ್ರಾಮ ದೇವತೆ ಹಬ್ಬ ಮಾಡದ್ನಲ್ಲ, ಏ ಸ್ಟೇಜ್ ಮೇಲೆಲ್ಲ ಇವನೇ ಮಿಂಚೋದು. ಇನ್ನು 6 ಜನ ಒರಿ ಕೊಡ್ಬೇಕಾಗದೆ. ಒರಿ ಕೊಡೋದನ್ನ ಕೇಳೋರು ಯಾರು ಮಾಡೋರು? ನನಗ್ ವಹಿಸ್ಬಿಟ್ಟು ಈಗ ನಾನು ಅವ್ರ ಮನೆ ಹಟ್ಟಿ ಬಾಗ್ಲೆಲ್ಲ ಓಡಾಡ್ತಾ ಇದ್ದಾನೆ. ತಿಮ್ಮಣ್ಣ ಇದ ಇಲ್ಲ ಕಣ, ಮುಂದ್ವಾರ ಕೊಡ್ತೀನಿ ನಮ್ಮ ಮಗುನ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಬಿಟ್ಟಿದ್ದೀನಿ ಅಂತಾನೆ. ಇನ್ನು ನನ್ನ ಕೈಯಿಂದ ಹಾಕೊಂಡು ಹಬ್ಬ ಮಾಡ್ದಂಗೆ ಆಗದೆ. ಹಿಂಗೆ ಒಂಚೂರು ಏನಾದ್ರು ಮುಂದಾಳ ಅಥವಾ ವಹಿಸಿದ್ರೆ ನಮ್ಮ ಕೈಯಿಂದ ಖರ್ಚು ಹೋಯ್ತದೆ. ಸಮಾಧಾನ ಮಾಡ್ಕೋಸಿ. ಈಗ ಸಿಟ್ಟು ಮಾಡ್ಕ ಮಾತಾಡಬೇಡ ಏಮಣ್ಣ. ನೀನು ಏನಪ್ಪ, ಇದು ಊರು ಒಟ್ಟಿನ ಕೆಲಸ. ಈಗ ಕುಡ್ದೆ ಇರೋದಕ್ಕೆ ಬೇರೆ ಬೇರೆ ಕಾರಣಗಳು ಇರ್ತಾವಕ್ಕಪ್ಪ. ಏನು ಕಷ್ಟ ಅನ್ನೋದಿರಲ್ವಪ್ಪ? ಕಷ್ಟ ನನಗೂ ಇಲ್ವಪ್ಪ. ಈಗ ನಾನು ನಾಟಿ ಕೆಲಸ ಬಿಟ್ಬಿಟ್ಟು ಇದ್ ಎಲ್ಲಾರು ಮನ್ ಮನೆ ಬಾಗಿಲು ಓಡಾಡ್ಕೊಂಡ್ ಕೂತ್ಕೊಳಕ್ ಆಗದ? ನಿನ್ ತರ ದೊಡ್ಡ ಮನ್ಸು ಯಾರಿಗಿದ್ದದು ಬಿಡು. ಈಗ ರಾಜಣ್ಣ ನೋಡಪ್ಪ, ಏ ಮಾತಲ್ಲೇ ಮರಳು ಮಾಡ್ಬಿಟ್ಟ ದೊಡ್ಡ ಮನ್ಸು ಅಂತ ಬಿಡಪ್ಪ. ಅದೇನ ಇದ್ದಂಗ ಹೇಳಿದ್ರೆ ಯಾಕಪ್ಪ ಅಷ್ಟೊಂದ್ ಕೋಪ? ಬಿಡಪ್ಪ, ನಿಮ್ಮಂತವ್ರು ಇರೋದಕ್ಕೆ ಮಳ ಬಳ ಎಲ್ಲ ಆಯ್ತಿರೋದು ಕಣ. ಈಗ ರಾಜಣ್ಣ, ಈಗ ಹಬ್ಬತ್ತ ಅದೇ ಯಾವ ಹಬ್ಬ? ಉಗಾದಿ ಕಣೆ. ಏನು ನೆಪ್ಪಿದ್ದೋ ಇಲ್ವೋ ಅಂತ ನಾ ಅನ್ಕಂಡಿ ನೋಡ್ಕೊಂಬ್ಲಕ್ಕ. ಮಾವಿನ ಸೊಪ್ಪು ಬೇವಿನ ಸೊಪ್ಪು ಅಂತ ಹೆಸರು ಹೇಳಿನಿ ನನ್ಗೆ, ಯಾವ ಹಬ್ಬ ಅಂತ ಕೇಳ್ತಾನಲ್ಲ ಹೇಳಿದ್ದು. ನಾನು ಅವಾಗಿಂದ ಸುಮ್ನೆ ಅವರಿಬ್ರು ಜಗಳ ನೋಡ್ತಾ ಇದ್ದೀನಿ. ಯಾರ ಕಮ್ಲಕ್ಕ, ಯಾರ ಕೂರ್ಸ್ಕೊಂಡಿದ್ದೆ? ಅಲ್ಲ ಅವಾಗಿಂದ ಬರೀ ಕಿತ್ತಾಡದೇ ಆಗೋಯ್ತು. ಯಾರು ಅಂತ ಕೇಳಿದ್ರ? ಯಾರವ ಕೇಳದ್ನಲ್ಲವ ಈಗ. ಲಕ್ಷ್ಮಿ ಅಂತ. ಅಡೋ ನಾನ್ ಕಣ ಲಕ್ಷ್ಮಿ. ಹೊಸಿ ಮೊಕ ತಿರುಗಿಸಿತ್ತಕ್ಕೆ ನೋಡೋಣ ಇಲ್ಲಿ. ನಮ್ಗೆ ಗದ್ದೆಗೆ ನಾಟಿ ಆಳು ಕರ್ಕೊ ಬಂದಿತ್ತಿವ ಲಕ್ಷ್ಮಮ್ಮ. ಈ ಸರಿ ನಾನು ಹೆಣ್ಣಾಳ ಕೈಲಿ ನಾಟಿ ಮಾಡ್ಸಕ್ಕಿಲ್ಲ. ಹೋದ ಸರಿ ನನಗೆ ಸರಿಯಾಗಿ ಟೈಮ್ಗೆ ನಾಟಿ ಆಳು ಸಿಗ್ದೇ ಹೊಸಿ ಹೊತ್ತಾಗ ನಾಟಿ ಮಾಡ್ಬಿಟ್ಟು ಹೊಸಿ ಇಳುವರಿನೇ ಹೆಚ್ಚು ಕಡಿಮೆ ಆಗ್ಬಿಡ್ತು. ಅದಕ್ಕೆ ಈ ಸರಿ ಡ್ರಮ್ ಸೀಡರ್ನೇ ಹಾಕ್ಸ್ಬಿಟ್ಟೆ. ನಿಮ್ ಗದ್ದೆ ನಾಟಿ ಎಲ್ಲ ಮಾಡ್ದವ್ರು ಲಕ್ಷ್ಮಕ್ನೇ ಕಣ? ಕಣ ನಿನ್ ಜಮೀನಲ್ಲಿ ನಾಟಿ ಆಗೋ ಟೈಮಲ್ಲಿ ನೀನೇ ಸುಮಾರು ಹೆಣ್ಣಾಳ್ಗಳಿದ್ಲು ಕಮಲಕ್ಕ. ಗುಂಪಲ್ಲಿ ನೋಡ್ಸರ ನೆನ್ಪಿಟ್ಕೊಂಡಾರ ನೋಡಪ್ಪ. ಹೋದ್ ಸರಿ ನನ್ ನಾಟಿ ಎಲ್ಲ ಮುಗಿದ್ ಬಿಟ್ಟು ಬಂದ್ ಬೈಸ್ಕೊಂಡು ಹೋಗ್ಲಿಲ್ವಾ? ಅದಕ್ಕೆ ಅದಕ್ಕೆ ಬೈದಿದ್ದಕ್ಕೆ ಇರೋದು ಮುಗಿದ್ಮೇಲೆ ಬಂದ್ಬಿಟ್ಟು ನಾಟಿ ಮಾಡ್ಲಾ ನಾಟಿ ಮಾಡ್ಲಾ ಅಂದ್ರೆ ಹೆಂಡತಿ ಒತ್ತಾಗೋಯ್ತು ನನ್ ನಾಟಿ ಹೋದ್ ಸರಿ ಹಿಂಗ್ ಮಾಡ್ಬಿಡ್ತಾರ ಒಂದ್ ಟೈಮ್ ಸೈಕಲ್. ನಮ್ ಕಮಲಕ್ಕ ಒಳ್ಳೆ ಮಾತ ಹೇಳ್ದ, ಅದ್ಯಾನ ಅಂದ್ರೆ ಬೈದದಕ್ಕ ನೆಪ್ಪಲ್ಲಿರೋದು ಅಂತ. ನಮ್ ಹೇಳೋದಿಲ್ವವ್ವ ಬೈದೇಳವ್ರು ಬದುಕ ಕೇಳಿದ್ರು ಅಂತ. ಹಂಗೆ ಅದು ನಮ್ಮ ಲಚ್ಚಕ್ಕ ನಮ್ಮ ಊರಿಗೇನು ವಾಸಬಳಲ್ಲ, ಆಗಾಗ ಬತ್ತಿರ್ತಾಳೆ ಅಲ್ವಾ. ಅವಳ ಮಾತೆ ಒಂಥರ ಚಂದಕವ್ವ. ನಾನು ಹೆಂಗೂ ಬರದ್ ಬಂದಿದ್ಯಾ ಹಬ್ಬ ಕಳ್ಕೊಂಡು ಹೋಗುವಂತೆ ಇರು ಅಂತ ಜುಲ್ಮಿ ಮಾಡಿದ್ದಕ್ಕೆ ಹೋಗ್ಬೇಕು ಅಂತ ಒಂದೇ ಸರಿ ಸರಿ ನಂಗೂ ಶಾನೆ ಆಸೆ ಕಣ ಹಬ್ಬ ನೋಡ್ಕೊ ಹೋಗಮ್ಮ ಕಮಲಕನ್ ಜೊತೆ ಇರಮು ಅಂತ ಬಂದೆ ನಾನು. ಅಲಕವ ಪಕ್ಕದಳ್ಳಿಯಬ್ಬ ನೀನು ಈ ಹಳ್ಳಿಗೆ ಬಂದ್ಮೇಲೆ ಈ ಹಳ್ಳಿ ಬುಟ್ಬಿಟ್ಟು ಹೋದಯ್ಯ. ಈ ಕಮಲಕ್ನಂತವ್ರು ಇರೋದ್ರಿಂದಲೇ ಏಕವ್ವ ಮನಗ್ ಬಂದವರು ಎಲ್ಲೂ ಹೋಗೋದಿಲ್ಲ, ಅಟ್ಟಿ ಅಂತ ಕಡಿಯೋದೇ ಇಲ್ಲ. ಅದೇನೋ ಬೇಯ್ಸ್ ಆಗ್ತಾಳೆ ಅಂತಲ್ಲ, ಅದ್ರ ಅರ್ಥ ಏನೋ ಕುಡಿಯೋಕ್ ಕೊಡ್ತಾಳೆ ಅಂತಲ್ಲ. ಅವಳ ಮನ್ಸುಕವ ಪ್ರೀತಿ ಪಿರುತಿ ಅದಲ್ಲ, ಆ ಪಿರುತಿ ಮುಂದೆ ಇನ್ಯಾವ್ದು ಅದಾವ ಜಗದಲ್ಲಿ. ಈ ಸತಿ ಎಲ್ಲ ಊಟಕ್ಕೆ ನಮ್ಮನೆ ಹತ್ರಕ್ಕೆ ಬಂದ್ಬಿಡಿ, ಯಾಕಂದ್ರೆ ನನ್ ಜೊತೆಗೆ ಲಕ್ಷ್ಮೀನು ಇರೋದ್ರಿಂದ ಇಬ್ರು ಸೇರಿ ಭರ್ಜರಿ ಅಡಿಗೆ ಮಾಡ್ತೀವಿ. ನಾನು ವರ್ಷದಡಕ್ಕೆ ಬಂದ್ಬಿಡ್ತೀನಿ ಬಿಡಕ್ಕ. ಏ ಅವತ್ ಬಂದ್ರೆ ನಿಂಗೇನು ಸಿಗಲ್ಲ ಬಿಡು, ಹಿಂದಿನ ದಿನದ ಒಬ್ಬಿಟ್ಟಿಗೆ ಕಳಿಸ್ಬೇಕಾಯ್ತದೆ. ಏನಿದ್ರು ಹಬ್ಬ ದಿನ ಬಂದ್ರೆ ಒಬ್ಬಟ್ಟು ಊಟ ದಿನ ಬಂದ್ರೆ ತುಪ್ಪ ಕಿಪ್ಪ ಏನು ಇರಕ್ಕಿಲ್ಲ ಒಬ್ಬಿಟ್ಟಿಗೆ ರಾಜಣ್ಣ. ಅದನ್ನೇ ಹೋಗೋಲೆ ಮೇಲೆ ಇಟ್ಬಿಟ್ಟು ಬಿಸಿ ಮಾಡಿ ಬಡಿಸ್ತೀನಿ. ಮಾರನೇ ದಿನ ಯಾರು ಇನ್ನೊಬ್ರು ಮನೆಗೆ ಅಬ್ರು ಊಟಕ್ಕೆ ಹೋಗಿಲ್ಲ, ಯಾಕಂದ್ರೆ ವರ್ಷ ದಡ್ಕೋ ಎಲ್ಲರೂ ಅವ್ರವ್ರ ಮನೆ ಬಿಗಿಯಾಗಿ ಮಾಡ್ಕೊಂಡಿರ್ತಾರೆ. ಬರೋದಿಲ್ಲ ಅವತ್ತಿಗೆ ಯಾರು ಬಿಡೋದಿಲ್ಲ. ಈಗ ಲಚ್ಚವ್ವ ಈಗ ನೀ ಏನೇನು ಮಾಡ್ಕೊಂಡಿದ್ದೇವ ಹಬ್ಬ ಮಾಡೋದಕ್ಕ ಮನ್ಲಿ? ಅಣ್ಣ ನಾನು ಮಕ್ಳು ಮರಿ ಎಲ್ಲ ಅವೆ, ಅವ್ ಜೊತ್ ಕೂಡ್ಕೊಂಡು ಹಬ್ಬ ಮಾಡೋಣ ಅಂತಂದ್ರೆ ಕಮಲಕ್ಕ ಬಿಡ್ಬೇಕಲ್ಲ ನನಗೆ. ಈಗ ಲಚ್ಚವ್ವ ನೀನು ನಮ್ಮ ಹಳ್ಳಿಗೆ ಬಂದ್ಬಿಟ್ಟಿದಾಯಿ, ಕಮಲಕ್ ನಟ್ಟಿನಿ ಬಹಳ ಭದ್ರವಾಗಿ ಇದಾಯಿ ಆಯ್ತಾ. ಈಗ ಅವಳು ಹೇಳ್ತಾವಳೆ ಏನು ಅಂತಂದ್ರೆ ಹಬ್ಬ ಮುಗಿಸ್ಕೊಂಡು ಒಟ್ಟಿಗೆ ಹೋಗು ಅಂತ. ಅಲ್ಲಕ್ಕ ಕಮಲಕ್ಕ ಮಕ್ಕಳ ಮರಿ ಎಲ್ಲ ಬಿಟ್ಬಿಟ್ಟು ಇಲ್ಲಿ ಹಬ್ಬ ಮಾಡಿದ್ರೆ ಅದೇನು ದೇವರು ಚಂದ್ರಣ್ಣ ಒಪ್ಪದನವ್ವ? ಚಂದ್ರಣ್ಣ ಜೊತೆಗೆ ಐಕ್ಳಿಗೆ ಎಕ್ಸಾಮ್ ನಡೀತದೆ, ಓಹೋ ಅದನ್ನು ಬಿಟ್ಬಿಟ್ಟು ಬಂದವಳೆ. ನಾನೇ ಹೇಳ್ದೆ ಪರೀಕ್ಷೆ ಮುಗಿಸ್ಕೊಂಡ್ಲಿ ಹಬ್ಬ ದಿನ ಬೆಳಿಗ್ಗೆ ಅವ್ರ ಯಜಮಾನ್ರು ಕರ್ಕೊಂಡ್ ಬರ್ತಾರೆ ಮಕ್ಳನ್ನು, ಆಮೇಲೆ ಎಲ್ಲ ಇಲ್ಲೇ ಒಟ್ಟಿಗೆ ಊಟ ಮಾಡ್ತೀವಿ ಬಿಡು. ಹೆಂಗೋ ಶಾಲೆಗ್ ರಜೆ ಇರುತ್ತಲ್ಲ ಚಂದ್ರಣ್ಣ, ಹಬ್ಬಕ್ಕೆ ಹಬ್ಬ ದಿನ ಬರ್ತವೆ. ನನ್ಗಂತೂ ಕಮಲಕ್ಕನ ಜೊತೆ ಬಿಟ್ಟಿರಕ್ ಆಗಲ್ಲ ಚಂದ್ರಣ್ಣ. ಕಮಲಕ್ಕನ ಯಾರು ಬಿಟ್ಟಿರಕವ ಸಾಧ್ಯವ? ಸಾಧ್ಯನೇ ಇಲ್ಲ. ಅವ್ರು ಬಿಡ್ತೀನಿ ಅಂದ್ರು ಕಮಲಕ್ ಬಿಡೋದಿಲ್ಲ ಕಣ. ಮಾತ್ಗೆ ಯಾರು ಸಿಕ್ಬಿಟ್ರು ಸಾಕು ಕಮಲಕ್ಕನ್ಗೆ, ಅದಕ್ಕೆ ಬಿಡಕ್ಕಿಲ್ಲ. ಒಬ್ಳಿಗೆ ಬೇಜಾರಲ್ವೇ ಹೂಕವ. ಅಲಕವ ನೀನ್ ಮಾತಾಡ್ತಾರಾಗ ಅಲ್ಲ ಇದಿದಲ್ಲವ ಪಳ ಪಳ ಅಂತದಲ್ಲವ, ಅಲ್ಲಿ ಪಳ ಪಳ ಅಂತಿದ್ದಾಗಿಯೇ ಎಷ್ಟೇ ಸಿಟ್ಟಿದ್ರು ಓಟೋ ಇತ್ತಕ್ಕವ. ಹಂಗ ಅಲ್ಲಿ ಕಾಣುತ್ತಲ್ಲ ಪಳ ಪಳ ಅಂದವಂತೆ, ನೀನು ಹಂಗೆ ಇಟ್ಕೋ ಯಾರು ಬೇಡ ಅಂದ ರೋಲ್. ಅಲಕಯ್ಯ ನಕ್ರೆ ಅಲ್ಲಿ ಕಾಣ್ಬೇಕು ಅಲ್ವಪ್ಪ, ನಕ್ರೆ ಬಾಯಿ ತುಂಬ ನಗಬೇಕು ರಾಜಣ್ಣ ಅಲ್ವಾ. ಯಾವ್ದೇ ಕಪಟ ಇರಬಾರ್ದು ಕಪ್ಪ ನಗುನೇ ಆಯ್ತಾ. ಈಗ ಚಂದ್ರಣ್ಣಂದು ಯಾವಾಗ್ಲೂ ಇದೇ ಕತೆ, ಮಾತು ಕೂತ್ಕೊ ಬಿಡ್ತಾನೆ ಅಲ್ಲಿ ಇಲ್ಲಿ ಊರ್ ಸುತ್ತ ಬಿಡ್ತಾನೆ. ಪೇಪರ್ ಮಾಡಿಕೊಂಡಿದ್ದಲ್ಲ ಏನದು ಈಗ ಬರೀ ಹಿಂಗ ಊರ್ ಸುತ್ತ ಬಿಡ್ತಾನೆ, ಜಮೀನ್ಗೆ ಏನಾರು ಮಾಡ್ಬೇಕಾ ಮುಟ್ಬೇಕಾ? ಈ ಯುಗಾದಿ ಬರೋನಾಗ ಯುಗಾದಿ ಜೊತೆಗೆ ಮಳೆನೂ ಎರಡೂ ಕೂಡ ಒಂದಕ್ಕೊಂದು ಅದೇನಪ್ಪ ಅದು ಇದ್ ಮಾಡ್ತಾರ ಸವಾಲ್ ಮೇಲೆ ಬಂದವಂತೆ, ನೀನ್ ಮೊದ್ಲು ನಾನ್ ಮೊದ್ಲು ಅಂತ. ಏನು ಮಳೆ ಏನವೇ ಯುಗಾದಿ ಪೇಪರ್ನಾಗ ನಮ್ಮ ಮೈದ ಹೇಳ್ತಿದ್ದ ಬೆಂಗಳೂರು ದಿಕ್ಕ ಹೊಸಿ ಮಳೆ ಆದ ಆಗಿದ್ದ. ನಮ್ಮೂರ ಅಲ್ಲಿ ಇಲ್ಲಿ ಸುತ್ತಮುತ್ತ ನಾಲ್ಕರಿ ಬಿದ್ದದೆ ಏನಂದ್ರೆ ಯಾವಾಗ್ಲೂ ಅಷ್ಟೇನೆ. ಈಗ ಮುಂಗಾರು ಮಳೆ ಬರೋಕ್ ಮುಂಚೆ ಅದು ಬರೋದು ಮೇಗೆ ಜೂನ್ಗೆ ಬೀಳ್ತದೆ, ಅದು ಅದಕ್ಕೆ ಮುಂಚೆನೂ ಒಂದು ಸ್ವಲ್ಪ ಮಳೆ ಬೀಳ್ತದೆ. ಆಗ ನಮ್ಮ ರೈತರು ಏನು ಮಾಡ್ಕೋಬೇಕು? ಈಗ ಹೆಂಗೋ ನೀರಾವರಿ ಕೊಟ್ಟಿರೋರಿಗೆ ಹೆಂಗೋ ನಾವು ಒಂದಿಷ್ಟು ಗದ್ದೆ ಬಯಲಲ್ಲಿ ಇರೋದಕ್ಕೆ ಒಂದಷ್ಟು ಭತ್ತ ಗಿತ್ತ ನಾಟಿ ಮಾಡ್ಕೊಂಡಿದ್ದೀವಿ. ಆದರೆ ಈ ಬೇರೆ ಮಳೆ ಆಶ್ರಿತ ಜಮೀನು ಆಗ್ಬೋದು, ಈ ಪಂಪ್ ಸೆಟ್ ಎಲ್ಲ ಹಾಕೊಂಡಿರೋಕೆ ಇಂಥವಕ್ಕೆಲ್ಲ ಏನು ಮಾಡಬೇಕು? ಈಗ ಈಗೇನು ಬೆಳೆ ಇಲ್ಲ, ಹೋದ ಸರಿ ಬೆಳ್ಕೊಬಿಟ್ಟಿದ್ದೀವಿ. ಈಗ ಅದಕ್ಕೆ ಭೂಮಿಯ ನಾವು ಸಿದ್ಧ ಮಾಡಿ ಇಟ್ಕೋಬೇಕಲ್ಲ. ಹಾ ಬಿಡು, ಮಳೆ ಮುಂಗಾರು ಮಳೆ ಚೆನ್ನಾಗಿ ಹೋದ್ಮೇಲೆ ಹೊಲ ಉಳವ ಅನ್ನಂಗಿಲ್ಲ. ಈಗ ಬೇಸಿಗೆಲಿ ಒಂದ್ಸರಿ ಚೆನ್ನಾಗಿ ಉಳುಮೆ ಮಾಡ್ಬಿಡ್ಬೇಕು. ಹಾ ಬಲರಾಮ್ ನೇಗ್ಲು ಅಂತಾರ, ದೊಡ್ಡ ನೇಗ್ಲು, ಆ ನೇಗ್ಲು ಹಾಕೊಂಡು ಉಳುಮೆ ಮಾಡ್ಬಿಡ್ಬೇಕು. ಮಣ್ಣು ಪಲ್ಟಾಯಿಸಿದ್ರೆ ಆ ಒಳಗಡೆ ಇರೋ ಕೀಟ ಎಲ್ಲ ಮೇಲ್ ಬಂದು ಜಳಕ್ ಸತ್ತೈತಾವೆ. ಹೌದು, ಇದನ್ನ ಮಾದಿಂತದ ಮಾಗೆ ಉಳುಮೆ ಅನ್ಬಿಟ್ಟು ಅವತ್ತಿಂದ್ಲು ನಮ್ಮ ಹಿಂದಿನ ಕಾಲದಿಂದ್ಲು ಮಾಡ್ಕೊ ಬಂದ ನಮ್ಗೆ ಇರಿಕ್ರಲ್ಲ, ಅದನ್ನ ಈಗ ನಮ್ ಚಂದ್ರಣ್ಣ ಮಾಡಿದನ್ನ ನಾನು ಅಲ್ಲೇ ನಾಟಿ ಹಾಕ್ದೆ. ನಾಟಿ ಹಾಕಿ ಮಾರಿ ಹಬ್ಬ ಮುಗಿತ್ತು. ಮಾರಿ ಹಬ್ಬದ ಮಾರನೇ ದಿನಕ್ಕೆ ನಾಟಿ ಮಾಡಿದೆ. ಅದು ಒಂದಿನ ಕಳ್ಕೊಂಡು ಎಲ್ಲೋ ಕರ್ಕೊಂಡು ಹೋಗಿದ್ದೆ ಚಂದ್ರಣ್ಣಯ್ಯ ಪೇಟೆಗೆ ಸುತ್ತಾಡ್ಕ ಬಂದೆ. ಮಾರನೇ ಬೆಳಗ್ಗೆ ನನ್ಗೆ ಇನ್ನೇನಪ್ಪ ಎತ್ತುಗಳೆಲ್ಲ ಕೊಟ್ಬಿಟ್ನಲ್ಲಪ್ಪ, ಎತ್ತುಗಳಿಲ್ವಲ್ಲ, ಹುಳ ಎತ್ತು ಟ್ರ್ಯಾಕ್ಟ್ರಲ್ಲಿ ದೊಡ್ಡ ಎಗ್ಲು ಹಾಕ್ಸ್ಬಿಟ್ಟು ನಂದೇನೋ ಜಮೀನು ಉಳಿಸ್ಬಿಟ್ಟೆ. ಹೆಂಗೋ ಒಂದ್ ದಿನಕ್ಕೆ ಮುಗ್ದೋಯ್ತು. ಆದ್ರೆ ಚಂದ್ರಣ್ಣ ದೊಡ್ಡ ಜಮೀನದಗಾರ ನೋಡ್ಕೋಯ್ತೀನಿ, ಹಂಗೆ ಸುಮ್ನೆ ನೋಡ್ದೆ ಅವ್ನ ಜಮೀನ್ ಕಡೆಗೆ ನೋಡಿದ್ರೆ ಎಲ್ಲ ಗಿಡ ಗಂಟೆ ಎಲ್ಲ ಬೆಳಕೊಂಡ್ ನಿಂತವೆ. ಏ ಪಾರ್ತೇ ನಿಮ್ ಗಿಡ ಎಲ್ಲ ಹೊಲ ತುಂಬಾ ಬೆಳೆದವೆ. ಈರವ್ವ ವಸಿಯ ಕೇಳು, ಯಾಕಾದ ನಂಗೆ ಬಿಟ್ಟಿವ್ನಿ ಅನ್ನಕ. ಅದೇನ ಅಂತಂದ್ರೆ ಈ ಒನ್ ಏರ್ ಇಲ್ವವ್ವ, ಒನ್ ಏರ್ನ ನಾನು ರೆಡಿ ಮಾಡಿ ಇಟ್ಟಿವ್ನಿ ಪೂಜೆ ಮಾಡಿಸ್ಬಿಟ್ಟು ಉಳಿಸಕ್ಕೆ. ಹಬ್ಬದ ದಿನನೇ ಅದನ್ನ ಉಳುಮೆ ಮಾಡಮ್ಮ ಅಂತ. ಒನ್ ಏರ್ ಕಟ್ಟಲ್ವವ್ವ, ಹಬ್ಬದ ದಿನವೇ ಅಲ್ವಾ ಕಟ್ಟೋದು. ಈಗ ನಮ್ ಏಮಣ್ಣ ಮುಂಚಿತವಾಗ ಮಾಡ್ಬಿಟ್ಟವನೆ ಅಂತಂದ್ರೆ ಅವನು ಶುರು ಮಾಡಿದ ದಿನವೇ ನಾನ್ ಮಾಡ್ಬೇಕು ಅಂತೇನು ಅಲ್ವ. ಅಷ್ಟೊಂದು ಮುಳ್ಕಂಟಿ ಎಲ್ಲ ಬೆಳ್ಕೊಂಡು ನಿಂತವ ಆಯ್ತು. ಅದ್ ಯಾನ ನಮ್ಗೇನು ಏನು ಕೆಲಸ ಏನು ಕಷ್ಟವ ಅದನ್ನ ಕ್ಲೀನ್ ಮಾಡ್ಸಕ ಮಾಡಸ್ತ್ರಾಯ್ತು ಬಿಡು. ಮಾಡ್ತೀನಿ ಏನು ಅಲ್ಲ, ನಾವು ಸೇರ್ಕೋಬೇಕು, ನೀನು ಸೇರ್ಕೋಬೇಕು. ಮೇಷ್ಟ್ರು ಇಸ್ಕೋಲ್ನಾಗೆ ಅವತ್ತವತ್ತಿನ ಪಾಠಗಳನ್ನ ಅವತ್ತವತ್ತೇ ಓದ್ಕೊಳ್ಳಿ ಅಂದ್ರೆ ಓದಕ್ಕಿಲ್ಲ ನೋಡು. ಪರೀಕ್ಷೆ ಹತ್ರ ಬಂದಾಗ ಎಲ್ಲಾನು ಗುಟ್ಟೆ ಹಾಕೊಂಡು ಏನ್ ಓದ್ತಿರ್ತಾವಲ್ಲ ಹಂಗೆ. ಓದ ವಿಷಯದಲ್ಲ ಹಂಗೆ ಅವನ ಯಾತ್ರಲ್ಲಪ್ಪ ಯಾತ್ರಲ್ಲಿ ಕುರ್ಸಿಲಿ ಓದನಾಗ್ಲು ಹಂಗೇನೆ ಅವನು. ನಾಕಿ ನಮ್ಗ ಒಂದ್ ಸಮ ಒಂದ್ ವರ್ಷ ಮುಂದಲ್ವಾ ಅವನು. ಆಗ್ಲು ಹಂಗೆ ನಾವೆಲ್ಲ ಇನ್ನು ತಿಂಗ್ಳಿರೋ ಪುಸ್ತಕ ಇಟ್ಕಂಡ್ರೆ ಇವನು ಅದೇ ನೀನ್ ಹೇಳ್ದಂಗೆ ನಾಳೆ ಏನಂಗ್ ಇಟ್ಕೊಳ್ಳೋನು. ಆದ್ರೂ ನಂಬರ್ ತಗೋಬಿಡ ನಮ್ಗಿನ್ ಜಾಸ್ತಿಯ ಇಳುವರಿ ತಗೇ ನಾನೇ ನೋಡ್ತಿರು ಜಾಸ್ತಿಯ ಇಳುವರಿ ಜಾಸ್ತಿ ತಗತಾನೆ. ನಮ್ಗೆ ಎರಡ್ ಎಕರೆ ತಗೊಳದ ಅವ್ನ ಹತ್ತೆ ಎಕರೆ ತಗತಾನೆ. ಅದಕ್ಕೆ ಮಾತು ಅಂತ ಆಡ್ದ ಏನಂಗ ಲೆಕ್ಕಾಚಾರ ಏನ್ ಬರೋದಿಲ್ವಾ ಏಮಣ್ಣ ನೋಡ್ರ ರಾಜಣ್ಣ. ಏನ್ ಚಂದ್ರಣ್ಣ ಏನ್ ಮಂತ್ರ ಮಾಡ್ದೆ ನೀನ್ ಮತ್ತೆ? ಏನ್ ಮಂತ್ರ ಇಂತ್ರ ಇಲ್ಲ ಲಕ್ಷ್ಮ, ಅವ್ನ ಮಂತ್ರ ನಾನು ಮಾಡ್ಲಿ ಇನ್ನೊಂದಾರು ಮಾಡ್ಲಿ ಈ ಸಲ ನೋಡೋ ಸುಮ್ನಿರು. ಅದ್ ಏನ್ ತೆಗ್ದನ್ ಅಂತ ನಾನು ನೋಡ ಬಿಡು. ಈಗ ನೋಡ ಸುಮ್ನೆ ಕುತ್ಕೊಂಡು ಕೈ ಕಟ್ಕೊಂಡು ರಾಜಣ್ಣ ಉಗಾದಿ ಹಬ್ಬದ ದಿನ ನಮ್ ಜೋಯಿಸರು ಬರ್ತಾರೆ. ಬಂದವರು ಹಳ್ಳಿ ಕಟ್ಟೆ ಮೇಲೆ ಕುಂತ್ಕೋತಾರೆ, ಪಂಚಾಂಗ ಓದ್ತಾರೆ. ಕಪ್ಪ ಆ ಪಂಚಾಂಗ ಹ್ಞೂ ಅಲ್ವಾ, ನಾವೆಲ್ಲ ಹೋಗಿ ಕುಂತ್ಕೊಂಡು ಕೇಳಲ್ವಪ್ಪ ಅವರು ಏನು ಹೇಳ್ತಾರೆ ಅಂತ ಕೇಳ್ಕೊಳ್ಳಮ್ಮ. ಹಾ ಅವರು ಚಂದ್ರನ ನೋಡ್ಬಿಟ್ಟು ಹೇಳ್ತಾರೆ ಆಯ್ತಾ ಅಲ್ವಾ. ಹಾ ಹಂಗೆ ಏನು ಮಳೆ ಆದದ್ದು, ಬೆಳೆ ಹೆಂಗ ಆಯ್ತದ, ಆಯ್ತಾ ಆಗೋದಿಲ್ವೋ ಏನು ಅನ್ನೋದ ಅವರು ಓದಿ ನಮ್ಗೆ ಹೇಳ್ತಾರೆ ಆಯ್ತಾ. ಅದನ್ನ ಕೇಳ್ಕೊಳ್ಳಮ್ಮ ಹಂಗೆ. ಅದಕ್ಕೆ ಮಳೆ ಚೆನ್ನಾಗಿ ಆಯ್ತದೆ ಅಂತ ನಮ್ಮ ಅನ್ಕೊಳ್ಳಮ್ಮ ಕಪ್ಪ. ಯಾಕೆ ಅಂತಂದ್ರೆ ನಾವೆಲ್ಲರೂ ಗೆಲುವಾಗಿರ್ಬೇಕು ಅಲ್ವಾ. ಈಗ ಗೊತ್ತೇನಣ್ಣ, ಚಂದ್ರ ಬಲ್ಬಾಗಕ್ಕೆ ಎತ್ಕೊಂಡಿದ್ರೆ ಒಳ್ಳೆ ಮಳೆ ಬೆಳೆ ಸಮೃದ್ಧಿ ಅಂತ, ಎಡಭಾಗಕ್ಕೆ ಎತ್ಕೊಂಡಿದ್ರೆ ಬರ ಕ್ಷಾಮ ಅಂತ ಅಲ್ವಾ. ಈಗ ಇದು ನಮ್ಗೇನೋ ಹಿಂದಿನವರು ಅನುಭವದ ಮೇಲೆ ಕಂಡ್ಕೊಂಡಿರೋದು. ಇದನ್ನ ನಾವು ಸದಾ ಕಾಲ ಇವತ್ತಿಗೂ ವಿಜ್ಞಾನ ಮುಂದುವರೆದ ಮೇಲೂ ನಾವು ಅದನ್ನೇ ಹಳೆ ಪದ್ಧತಿನೇ ನಂಬ್ಕೊಂಡು ಕೃಷಿ ಮಾಡೋದು ಅಷ್ಟು ಸರಿ ಹೋಗಕ್ಕಿಲ್ಲ. ಇದಕ್ಕಾಗಿ ಏನ್ ಮಾಡ್ಬೇಕು, ನಮ್ಮ ಕೈನಲ್ಲೇ ಮೊಬೈಲ್ ಆಪವೆ ಆಯ್ತಾ. ಕೃಷಿಗೆ ಸಂಬಂಧಪಟ್ಟದ್ದು, ವಾತಾವರಣಕ್ಕೆ ಸಂಬಂಧಪಟ್ಟದ್ದು, ಯಾವ ದಿನ ಎಲ್ಲಿ ಮಳೆ ಹುಯ್ತದೆ, ನಮ್ಮ ಸುತ್ತಮುತ್ತ ಎಲ್ಲಿ ಮಳೆ ಆಗದೆ, ನಮ್ಮ ಪ್ರದೇಶಕ್ಕೆ ಯಾವಾಗ ಮಳೆ ಬರುವಂತ ನಿರೀಕ್ಷೆ ಇದೆ, ಇವೆಲ್ಲ ಕೂಡ ನಮಗೆ ಇವತ್ತು ಈ ಉಪಗ್ರಹ ಆರ್ಸೋರಲ್ಲ. ಸರ್ಕಾರ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಯೋಜನೆ ಮಾಡಿ ರೈತರಿಗೆ ಅನುಕೂಲವಾಗಂಥದ್ದ ಮಾಹಿತಿ ಕೊಡೋದಕ್ಕೆ ಈ ಥರಕ್ಕೆ ಎಲ್ಲ ವ್ಯವಸ್ಥೆ ಮಾಡೈತೆ. ಜೊತೆಗೆ ನಮ್ಗೆ ಎಲ್ಲ ಥರ ರೇಡಿಯೋದಲ್ಲಿ ಟಿ ವಿಲಿ ಈ ವಾತಾವರಣದ ಬಗ್ಗೆ ಇಂಥ ಕಡೆ ಮಳೆ ಹುಯ್ಯೋ ಸಂಭವ ಐತೆ, ನೀವು ಬಿತ್ತನೆಗೆ ಸಿದ್ಧತೆ ಮಾಡ್ಕೊಳ್ಳಿ, ಈ ಕಡೆ ಜಾಸ್ತಿ ಮಳೆ ಆಯ್ತದೆ, ಈ ಎಲ್ಲ ಮಾಹಿತಿಯನ್ನು ಕೊಡ್ತಾ ಇರ್ತದೆ. ಒಂದು ನಮ್ಮ ನಂಬಿಕೆಗಳನ್ನ ಉಳಿಸ್ಕೊಳ್ಳೋಣ, ಆದ್ರೆ ಈ ಮಾಹಿತಿಗಳನ್ನ ವೈಜ್ಞಾನಿಕ ಮಾಹಿತಿಗಳನ್ನ ತಗೊಂಡು ನಾವು ಕೃಷಿ ಮಾಡ್ತಕ್ಕಂಥದ್ದು ಇವತ್ತೊಂದಿಗೆ ರೈತನಿಗೆ ಬಹಳ ಸೂಕ್ತ. ನೀ ಹೇಳಿ ಸತ್ಯ ಕಣ, ನನ್ ಕೂಸ ಮೊನ್ನೆ ಮೊಬೈಲ್ ಹಿಡ್ಕೊಂಡು ಅಮ್ಮ ನಾಳೆ ಮಳೆ ಬರುತ್ತೆ ಕಣಮ್ಮ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿದ್ಲು ಅವಳು. ಅವಳು ಅಂತಿದ್ಲು ಈ ಆಪ್ ನೋಡ್ಕೊಂಡು ನಾವು ಬಿತ್ತನೆ ಮಾಡ್ಬೇಕಮ್ಮ, ಇದು ಅದ ಆಧಾರದ ನಾಟಿ ಕೆಲ್ಸಕ್ಕೆ ಹೋಗುವ ನಾಟಿ ಕರೀತಾರೆ ಅಂತ. ನೀನು ಇಷ್ಟೊಂದ್ ತಾರೀಕು ಬಿಸಿಲದೆ ಯಾವ ಮಳೆ ಬಂದದು ಅಂತ ನಿನ್ಗೆ ಏನ್ ಲಕ್ಷ್ಮಕ್ಕ, ನೀನೆಲ್ಲ ಬೈತಿದ್ದೆ ವೈದ ಯಾವ್ದು ಮೊಬೈಲ್ ಇಟ್ಕೊಬಿಟ್ಟು ಸುಮ್ಮನೆ ನೋಡ್ಬಿಟ್ಟು ಏನೋ ಹೇಳ್ತದೆ ಅಂತ. IMD ಅಂತ ಇಲ್ವಣ್ಣ, ಎಂತದೋ ಏನು ಇಂಡಿಯನ್ ಮೆಟರಾಲಜಿಕಲ್ ಡಿಪಾರ್ಟ್ಮೆಂಟ್. ಅರ್ಧ ಅರ್ಧ ಗಂಟೆಗೆ ಒಂದೊಂದ್ಸಲಿ ಚಿತ್ರ ಆಗ್ತಿರ್ತಾರೆ ಕಣ, ಅದ್ರದ ಉಪಗ್ರಹದಿಂದ ಬಂದ ಚಿತ್ರಗಳನ್ನ, ಅದರಲ್ಲಿ ನಮ್ ಭಾರತದ ಭೂಪಟದ ಮೇಲೆ ನೋಡ್ಕೊಳ್ಳೋದು ನಾವು. ಎಲ್ಲಿ ಅಬಾರ ದೊಡ್ಡದ್ ಮಾಡಿದ್ರೆ ಹಿಂಗೆ ನಮ್ ಕರ್ನಾಟಕದ ಭಾಗಕ್ಕೆ ಬರ್ತದೆ, ಅಲ್ಲಿ ಮೋಡ ಇದ್ದದೋ ಇಲ್ವೋ ಹಿಂದಿದ್ದದೋ ಮುಂದಕ್ ಬಂದದೋ ಜೊತೆ ಕೆಳಗೆ ಹಾಕಿರ್ತಾರ ಕಣವ, ಇದಿಷ್ಟು ಗಂಟೆಲಿ ಯಾವ ಕಡೆ ತಿರುಗ್ದೋ ಯಾವ ಕಡೆ ಗಾಳಿ ಹೆಂಗ್ ಬೀಸುತ್ತ ಹೆಂಗ್ ತಿರುಗ್ದೋ ಇದು ಸೈಕ್ಲೋನ್ ಆದದೋ ಇಲ್ವೋ ಎಲ್ಲಾನು ಕೊಟ್ಟಿರ್ತಾರೆ. ಮತ್ತೀಗ ಮೇಘದೂತ್ ಅಂತ ಒಂದು ಆಪ್ ಮಾಡಿದ್ದಾರೆ ಕಣ್ಣ, ಅದ್ ಹಾಕೊಂಡ್ಬಿಟ್ರೆ ಸಿಡ್ಲೊಡಿತದೋ ಇಲ್ವೋ ಅನ್ನೋದು. ಎಲ್ಲ ಸಿಡ್ಲೊಡಿತ್ತೆ ಎಲ್ಲಿ ಇಲ್ಲ, ರೈತರು ಜಮೀನಲ್ಲಿರೋದ್ ಬೇಡ, ಮನೆ ಹತ್ರಕ್ಕೆ ಹೋಗ್ಲಿ. ಆ ಚಿತ್ರಗಳನ್ನ ನೋಡ್ಕೊಂಡೆ ಟಿವಿನಾಗೆ ರೇಡಿಯೋನಾಗೆ, ಆಮೇಲೆ ಈ ನಮ್ ನಾಗನಹಳ್ಳಿಲೆಲ್ಲ ಇಲ್ವಲ್ವಾ ಹವಾಮಾನ ವರದಿ ಕೊಡೋ ಅಂತ ಕೇಂದ್ರಗಳು, ಅವರೆಲ್ಲ ಇದನ್ನ ನೋಡ್ಕೊಂಡೆ ಕೊಡೋದು. ಈಗ ನೋಡಪ್ಪ, ಈಗ ನಾವು ಆಪ್ ನೋಡೋದು ಅದು ನೋಡೋದು ಇದು ನೋಡೋದು ಎಲ್ಲ ಸರಿಯೇ ಇಲ್ಲ ಅಂತಲ್ಲ, ಈಗ ಕಾಲ ಬದಲಾಗ್ಬಿಟ್ಟದೆ. ಹಂಗನ್ಬಿಟ್ಟು ನಾವು ಹಿಂದೆ ಹಿಂದೆ ಮಾಡ್ಕೊಂಡು ಬಂದಿರೋ ಪದ್ಧತಿನ ಬಿಟ್ಬಿಡಕ್ಕಾದಪ್ಪ. ಅದೇ ಅದಕ್ಕೆ ಈಗ ಜೋಯಿಸರು ಬರ್ತಾರೆ ಅಂತಿದ್ದಂಗೆ ನಮ್ಮ ಏಮಣ್ಣ ಹೇಳನ್ನಲ್ಲ, ಈಗ ಅದನ್ನೆಲ್ಲ ನಾವು ಒಪ್ಕೊಳ್ಳೋದ್ರ ಜೊತೆಗೆ ಇವೆಲ್ಲ ಬಂದದೆ ಅಂತ. ಈಗ ನಮ್ಮ ನಮ್ಮ ಅಪ್ಪ ನಮ್ಮ ತಾತ ಇವರೆಲ್ಲ ಮಾಡ್ತಿದಾರಲ್ಲಪ್ಪ, ಅವ್ರು ಯಾವ ಆಪ ನೋಡ್ಕೊಂಡು ಮಾಡ್ತಿದ್ರು ಕೃಷಿಯ ಅಲ್ವಾ? ಅಂದರೆ ಏನು ಅಂತಂದರೆ ಜೋಯಿಸರು ಮಾತು ಕೇಳಬೇಕು, ಪಂಚಾಂಗ ಏನು ಹೇಳ್ತದೆ ಅಂತಲೂ ಕೇಳಬೇಕು, ಈ ಆಧುನಿಕವಾಗಿ ಏನೇನು ಆಯ್ತಾ ಇದೆ ಅನ್ನೋದು ಕೂಡ ಅರಿವಿರ್ಬೇಕು ನಮ್ಗೆ. ಜೊತೆಲಿ ಏನ್ ಗೊತ್ತಾ ಚಂದ್ರಣ್ಣ ಹೇಳಪ್ಪ, ಆಗ ನಮ್ ಹಿಂದಿನವ್ರು ಮಾಡ್ತಿದ್ರಲ್ಲ ಆಗ ಕಾಲ್ ಕಾಲಕ್ಕೆ ತಕ್ಕಂಗ್ ಮಳೆ ಆಗೋದು, ಆಗ ಇಷ್ಟೊಂದು ಹವಾಮಾನ ಹದಗೆಟ್ಟೋಗಿರ್ಲಿಲ್ಲ. ಕರೆಕ್ಟ್. ಈಗ ಹವಾಮಾನ ಎಲ್ಲ ಅದೆಂತದವ ಹಸಿರು ಮನೆ ಪರಿಣಾಮ, ಹಂಗಾಗಿ ಎಲ್ಲ ಹವಾಮಾನ ಎಲ್ಲ ಬದಲಾಗ್ಬಿಟ್ಟು ಚಳಿಗಾಲದಾಗ ಮಳೆ ಹುಯ್ಯೋದು, ಮಳೆಗಾಲದಾಗ ಬಿಸಿಲು ಇರೋದು, ಬಿಸಿಲುಗಾಲದಾಗಿ ಚಳಿ ಬರೋದು, ಹಿಂಗೆಲ್ಲ ಆಯ್ತು ಕೂತದೆ. ಈಗ ನೀನು ನಿನ್ ನಂಬಿಕೆ ಆಚರಣೆ ಎಲ್ಲ ಮಾಡ್ಕೊಳ್ಳೋದ್ರ ಜೊತೆಗೆ ಈ ಆಪ್ಗಳನ್ನು ನಂಬ್ಕೊಳ್ಳೇ ಬೇಕು ನಾವೀಗ. ಅವಾಗೆಲ್ಲ ಕಣ್ಣ ಯಾವ ಮಳೆ ಬರ್ದಿದ್ರು ಅಸ್ತದ ಮಳೆ ಬರೋದು, ಭಾಷೆ ಕೊಟ್ಟ ಮಳೆ ಅಂತ ಹೇಳೋ, ಅದೆಂತದ ರೋಹಿಣಿ ಮಳೆ ಬಂದ್ರೆ ಓಣಿ ಉಬ್ಬನೆಲ್ಲ ಒಂದ್ ಮಾಡ್ಕೊಂಡು ಹೋಗೋದಂತೆ. ಚಿತ್ತೆ ಮಳೆ ಕುರುಡು ಚಿತ್ತೆ ಅನ್ನೋದು ರೈತಂಗೊಂದ್ ಭಾಷೆ ಕೊಟ್ಟಿತ್ತಂತಲ್ಲ ಅಸ್ತಮಳೆ. ಅಸ್ತಮಳೆ ಈಗಕ್ಕೆ ಮಳೆ ಬಂದ ತಕ್ಷಣ ಕಂಬಳಿ ಹುಳ ಎಲ್ಲ ಸತ್ತೋಯ್ತಿದ್ದಕ್ಕವ. ಈಗ ಕಂಬಳಿ ಹುಳ ಬೇಸಿಗೆಲ್ ಇರ್ತಾವ ಕವ ಅಲ್ವಾ? ಈ ನಮ್ಮ ನಮ್ಮ ರಾಜಣ್ಣ ಹೇಳ್ದಂಗ ಆಯ್ತಾ, ಒತ್ತೊತ್ತಗ್ ಮಳೆ ಆಗೋದಿಲ್ಲ, ಕಾಲ್ ಕಾಲಕ್ಕೆ ಬೆಳೆ ಆಗೋದಿಲ್ಲ, ಆಗ್ಬಾರ್ದಲ್ಲ ಅನಾಹುತ ಎಲ್ಲ ಆಯ್ತಾ, ಕೇಳ್ಬಾರ್ದ ಕಾಯಿಲೆ ಎಲ್ಲ ಬರ್ತಾವೆ ಅನುಭವಿಸ್ತಾಮಿ. ಮುಂದೆ ಕೇಳಪ್ಪ ಅದೇನೋ ಯಮಣ್ಣ ಅದೇನೋ ಏನ್ ಹೇಳ ನಾನು. ಈ ಮಾಗಿ ಉಳ್ಮೆದ ಮಾಗಿ ಉಳ್ಮೆ ಈಗ ಮಿಂಚು ಮಿಂಚು ಹೊಡಿತದೆ ಅಂದ್ಬಿಟ್ಟು ಕಮಲ ಕೇಳಿದ್ವಾ, ಮಿಂಚು ಹೊಡೆಯೋದ್ ಹೆಂಗೆ ಅಂತ. ಈಗ ಮಿಂಚು ಹೊಡೆಯೋದಿನ ಮಾಗಿ ಉಳ್ಮೆ ಮಾಡಿ ನಾವು ಬಿಟ್ಕೊಂಡಿದ್ರೆ ಭೂಮಿನ, ಅದನ್ನ ಮಿಂಚು ಹೊಡೆದಾಗ ಮಿಂಚು ವಾತಾವರಣದಲ್ಲಿ ನೈಟ್ರೇಟ್ ಇರ್ತದಲ್ಲ, ಆ ನೈಟ್ರೇಟ್ ಅಂಶ ಮಣ್ಣಿಗೆ ಸೇರ್ಕೊಳ್ತದಂತೆ. ಆ ಮಣ್ಣು ಸೇರ್ಕೊಳ್ಳೋದ್ರಿಂದ ಮಣ್ಣಲ್ಲಿ ಸೂಕ್ಷ್ಮ ಜೀವಿಗಳು ಹೆಚ್ಚಾಗೋದು, ಅದು ಮುಂದಿನ ಫಲವತ್ತಿಗೆ ಭೂಮಿ ಫಲವತ್ತಾಗೋದಕ್ಕೆ ಅನುಕೂಲ ಮಾಡೋದು, ಇವೆಲ್ಲಕ್ಕೂ ಕಾರಣ ಆಯ್ತದಂತೆ. ಬೇಸಿಗೆ ಉಳುಮೆನಲ್ಲಿ ಬರೀ ಇದೊಂದೇ ಸುಮ್ಮನೆ ಉಳುಮೆ ಮಾಡಿಬಿಟ್ಬಿಟ್ಟು ಹುಳ ಉಪ್ಟೆ ಒಂದೇ ಸತ್ತೋಗ್ತವೆ, ಅದೊಂದಕ್ಕೆ ಅನುಕೂಲ ಅನ್ನೋ ತರಕ್ಕೆ ಅಂತ ಏನಲ್ಲ. ಈಗ ನಾವು ಭೂಮಿ ಹಿಂಗೆ ಇಳಿಜಾರಿರ್ತದಲ್ಲಪ್ಪ, ಅದಕ್ಕೆ ಯಾವತ್ತೂ ಉಲ್ಟ ಎದುರಾಗಿ ಉಳುಮೆ ಮಾಡಬೇಕು. ಹಿಂಗೆ ಉಳುಮೆ ಮಾಡೋದ್ರಿಂದ ಇರ್ತದೆ, ಒಂದು ಸ್ವಲ್ಪ ದೊಡ್ಡ ಹೆಗ್ಲು ಹಾಕೊಂಡು ಮಾಡೋದ್ರಿಂದ ಒಂದು ಸ್ವಲ್ಪ ಹಳ್ಳ ಇರ್ತದೆ, ಮಳೆ ಬಿದ್ದರೆ ಏನಾಯ್ತದೆ, ಮಳೆ ಹರಿದೋಗೋದಿಲ್ಲ, ಆ ಹಳ್ಳದ ಮಣ್ಣಲ್ಲೇ ಸೇರ್ಕೋತದೆ ಮಣ್ಣು. ಆಮೇಲೆ ಚೆನ್ನಾಗಿ ಎಲ್ಲ ಹುಡಿ ಆಗುತ್ತೆ, ಆ ಹುಡಿ ಆದಾಗ ಏನಾಯ್ತದೆ, ಹೊಸದಾಗಿ ನಾವೇನಾದ್ರು ಪೈರು ನಾಟಿ ಮಾಡಿದ್ರೆ ಆ ಬೇರು ಚೆನ್ನಾಗಿ ಸುಲಭವಾಗಿ ಭೂಮಿ ಸೇರ್ಕೋತದೆ, ಗಟ್ಟಿ ಆಗಲ್ಲ ಭೂಮಿ, ಯಾವಾಗ ಸುಲಭವಾಗಿ ಬೇರು ನಾಟಕ ಆಳಕ್ಕೆ ಹೋಗ್ತದೆ ಆಗ ಅದ್ರಲ್ಲಿ ಇರೋ ಪೋಷಕಾಂಶ ಹೀರ್ಕೊಳ್ಳೋದಕ್ಕೆ ಬರೀ ಅನುಕೂಲ ಆಗ್ತದೆ. ಬರೀ ಮಾಗಿ ಉಳುಮೆ ಒಂದು ಮಾಡೋದ್ರಿಂದ ರೈತರಿಗೆ ಇಷ್ಟೊಂದೆಲ್ಲ ಅನುಕೂಲ ಐತೆ. ಅದರಿಂದ ನೀನು ನೀನು ಹೊಲಕ್ಕೆ ಏರ್ ಕಟ್ಟಿಸ್ತೀಯೋ ಇಲ್ಲ ಒಂದೇರ್ ಮಾಡ್ಬಿಟ್ಟು ಒಂದೇರ್ ಮಾಡ್ಬಿಟ್ಟು ನೀನು ಬರೀ ಎತ್ತದ ಉಳ್ಕದ್ರೆ ಹತ್ತು ಎಕರೆ ಒಂದಿನ ಕುಳಕಾದಕ್ಕೆ ಒಂದು ಅರ್ಧ ಎಕರೆ ಬೆಳೆದ್ಬಿಟ್ಟದಕ್ಕವ ಸೈಡ್ ಅಲ್ಲಿ ನೋಡ್ಬಿಟ್ಟಾನೆ ನಮ್ಮ ಹೇಮಣ್ಣ. ಆಯ್ತಾ ಇನ್ನೆಲ್ಲ ನಾನು ರೆಡಿ ಮಾಡ್ತೀನಿ ಕಣ. ಆಯ್ತಾ ಅವತ್ ದಿನಕ್ಕೆ ಉಳುಮೆ ಮಾಡಿಸ್ತ್ರೆ ಆಯ್ತು ಬಿಡು. ಈಗ ನೋಡವ ಕಮಲಕ್ಕ ಹಬ್ಬ ಅಂತಂದ್ರೆ ಏನವ್ವ ಹಬ್ಬ ಅಂದ್ರೆ ಚೆನ್ನಾಗಿ ಬಟ್ಟೆ ಬಟ್ಟೆ ನೇರ್ಪ್ ಮಾಡ್ಕೊಳ್ಳೋದಲ್ವ ಮಾವಿನಕಾಯಿ ಚಿತ್ರಾನ್ನ ಮಾವಿನಕಾಯಿ ಎಲ್ಲ ಬಿಟ್ಟದೆ ಏನೇನ್ ಮಾಡ್ಕೊಂಡು ನೋಡಕ ಚಂದ್ರಣ್ಣ ಏನ್ ಮುಖದಲ್ಲಿ ಮಾವಿನಕಾಯಿ ಚಿತ್ರಾನ್ನ ಅಂತ ಕಣ ಹಂಗೆ ಮಕ್ಕ ಮಾವನ್ ತಿಂದು ಉಳಿತಾರ ಆಗೋಯ್ತು. ಅಯ್ಯೋ ಒಂದ್ ವಿಷಯ ಮುಚ್ಚಿಟ್ಟು ನಿಂತಾವ್ ಏನಪ್ಪ ಅಜ್ಜುಪ್ಪ ಒಲೆ ಕೊಟ್ಬಿಟ್ಟು ಬಂದಾನೆ ಪ್ಯಾಟರ್ನಾಗೆ ನಮ್ಮ ಲಚ್ಚಕ್ಕ ನನ್ನ ಮಕ ನೋಡ್ಬಿಟ್ಟು ಏನ್ ಪಳ ಪಳ ಅಂತ ಅಂತದೆ ಅಂತ ಹೇಳ್ತಾವಳಲ್ಲ ಲಚ್ಚಕ್ಕ ನಮ್ ಕಮಲಕ್ಕ ಮೊನ್ನೆ ದಿನ ಪ್ಯಾಟೆಗೆ ಹೋಗಿದ್ದ ಅದ ಯಾವ್ದೋ ಒಂದು ಲೈಟ ತಂದ್ಬಿಟ್ಟು ಹಾಕ್ಬಿಟ್ಟಾಳೆ ಅದಕ್ಕ ನನ್ ಬಣ್ಣ ಹಂಗ್ ಹೊಳಿತಾದ ಅಷ್ಟೇ. ನಮ್ ಚಂದ್ರಣ್ಣ ಅಮಾಸದಿಂದ ಪಳ ಪಳ ಅಂತ ಹೊಳಿತದೆ ಚಂದ್ರಣ್ಣನ್ ಮಕ್ಕ. ಆಮೇಲೆ ಯುಗಾದಿ ತವ ಸ್ವಲ್ಪ ಹುಷಾರು ಕಣ್ ಚಂದ್ರಣ್ಣ ನೀನ್ ಐಕ್ಲು ನಮ್ಮೂರ್ಗ ದೊಡ್ಡ ಕಾಲುವೆ ಐತಲ್ಲ ಆ ಚಾನಲ್ ಅಲ್ಲಿ ಸುಮ್ನೆ ಸ್ನಾನ ಮಾಡ್ತೀವಿ ಅದ್ ಮಾಡ್ತೀವಿ ಇದ್ ಮಾಡ್ತೀವಿ ಅಂತ ಆ ಏರಿ ಮೇಲಿಂದ ಆರ್ತಿದ್ವ ಹೋದ ವರ್ಷ. ನಾನೇ ಹೊಡ್ಕೊಂಡ್ ಕರ್ಕ ಬಂದಿದ್ದೆ. ಹೇಳಪ್ಪ ಆಯ್ತು ಅವೇನ್ ಮೇಲಿಂದ ನೆಗದು ನೆಗದು ಮೀನ್ ನೆಗ್ದಾಗ ನೆಗಿತಿದ್ದ ಅಂತ ಹೇಳ್ತಿದ್ದ ನೀನು ಅದು ಗೊತ್ತು ಕಣ ನನಗೂ ಅಲ್ಲಿ ಈಗ ಎಲ್ಲ ಕಾಲುವೆ ಕಾಂಕ್ರೀಟ್ ಮಾಡ್ಬಿಟ್ಟು ಏನ್ ರಭಸವಾಗ ಹರಿತದೆ ಕಾವಲಿಲಿ ಇದು ಬದಿ ಸೇರ್ಕೊಬಿಟ್ಟದೆ ಹೊಸಿ ಮಕ್ಕಳಿಗೆ ಹೇಳು ಹೊಸಿ ಅದು ಗ್ರಾಮ ಪಂಚಾಯತಿ ಅವ್ರ ಹತ್ರ ಮಾತಾಡಿವೆ. ಏ ಅದು ನೀರಾವರಿ ಇಲಾಖೆಗೆ ಬರ್ತದೆ ಗ್ರಾಮ ಪಂಚಾಯತಿಗೂ ಸಂಬಂಧ ಇಲ್ಲ ಏನು ಉಪಯೋಗ ಆಗಲ್ಲ ಅನ್ಕೊಂಡು ಒಳ್ಳೆ ಗೊಬ್ಬರ ಆಯ್ತದೆ ಅದು ಅದು ಕಾಲುವೆ ನೀರು ನಿಲ್ಲಿಸ್ತಾನಲ್ಲ ಆಗ ಒಂಚೂರು ನೀರಾವರಿ ಇಲಾಖೆ ಇರ್ತವ ನಾವು ಅನುಮತಿ ಪಡ್ಕೊಂಡು ಏ ಬೇಸಿಗೆಲಿ ಸೂಡ್ ಬಿಸಿಲಲ್ವಪ್ಪ ಸ್ಕೂಲ್ಗೆ ಪಾಲಕ್ ರಜಾ ಇರ್ತದೆ ರಜಾ ಇರ್ತದೆ ಹೊಲಕ್ಕೆ ಹೋಯ್ತೀವಿ ಅನ್ನೋದು ಬೆಳಿಗ್ಗೆ ಹೋದವೋ ಬೆಳಿಗ್ಗೆ 11 ಗಂಟೆಲಿ ನೀರಿಗೆ ಮುಳುಗ್ದವು ಸಂಜೆ 4 ಗಂಟೆ ತನಕ ಊಟಕ್ಕೂ ಬರಕಿಲ್ಲ ನೀರೊಳಗಲ್ಲಿ ಆಟ ಆಡ್ತಿರ್ತವೆ. ಈ ಬ್ಯಾಸ್ಗೆ ರಜಾ ಬಂದ್ಬಿಟ್ರೆ ಹಿಡಿಯಂಗೆ ಇಲ್ಲ ಎಲ್ಲೆಲ್ಲೋ ಓಡ್ತವೆ ಅಣ್ಣ. ಲಚ್ಚಕ್ಕ ನಮ್ಮ ಹಳ್ಳಿ ಕೆಳಗ ಈಜು ಚೆನ್ನಾಗಿ ಬತ್ತದೆ ಕಣ ಖುಷಿ ಪಡ್ಲಿ. ಈಗ ಏನೇ ಆದ್ರು ಅಪ್ಪ ಈಕೆ ಮೈ ಒಡ್ಕೋಬಾರ್ದು ಗೊತ್ತಿರೋರು ಹೋಗ್ಲಿ ಈಜು ಹೊಡೆಯಲಿ ಗೊತ್ತಿಲ್ಲದೆ ಇರೋರು ಹೋಗ್ಬಾರ್ದು. ನೀರ್ ಕಂಡ್ರೆ ದೂರನೇ ಇರ್ಬೇಕು ಆಯ್ತಾ. ಈಜ್ ಕಲಿಯಕ ಈಗ ಸಿಟಿಲಿ ಏನೇನೋ ಟ್ರೈನಿಂಗ್ ಅಂತ ಕೊಡ್ತಾರಂತ ಕಣವ ಆಯ್ತಾ. ಅದಿರ್ಲಿ ಯುಗಾದಿ ಅಂತಂದ್ರೆ ಯಮಣ ಗೊತ್ತಲ್ಲಪ್ಪ ಒಂದ್ಸರಿ ಕಳ್ಕೊಂಬಿಟ್ಟಿದ್ಯಲ್ಲ ಏಣಿ ಮುರ್ಕೊಂಡು ಜೀಕದು ಜೋಕಾಲಿ ಜೋಕಾಲಿ ಅಲ್ವಾ ನಮ್ ಕಮಲಕ್ಕನು ಅವತ್ ನಿಂತಿದ್ದ ಏಮಣ್ಣನ್ ಬಾರಕ ಏಣಿನ ಮುರಿದೋಗ್ಬಿಡದ ಅವಾಗ ಏನಂತ ಬಾರ ಐತಿಲ್ಲ ಅವ್ನ್ ತಂದಿದ್ ಏಣಿನ ಮುರಿದೋಗಿದ್ ಏಣಿ ಆ ದಾರ ಸರ್ಕ ಆಗೇಲ್ ನಾನು ಇಷ್ಟ ಬಾರ ಇದ್ದೆ. ಯಾಕಯ್ಯ ನಾನು ರಾಜಣ್ಣ ಆ ಕಡೆಗು ಆ ತುದಿಗ್ ಒಂದ್ ಕಡೆ ಈ ತುದಿಗ್ ಒಂದ್ ಕಡೆ ಜೀಕ್ತಾ ಇದ್ದ ಏನು ಆಗ್ಲಿಲ್ಲ. ನೀನ್ ಬಂದು ನಿಂತ್ಕೊಂಡ್ ತಕ್ಷಣ ಕಳ್ಕೊಂಬಿಟ್ಟಿಯಲ್ಲಪ್ಪ ಸೀದಾ ಸೀದಾ ಅಂದ್ರೆ ನನ್ ಪವರ್ ಹಂಗದೆ ಪವರ್ ಅಂತ ಹೇಳು ಆಯ್ತಾ. ನೀನು ಕಬ್ಬಿಣ ತಂದು ಹಾಕಿದ್ರು ಮುರಿದೋಯ್ತದೆ ನೋಡಪ್ಪ ಅಂತ ಪವರ್ ನಿಂದು ನಿಂದು ಪವರ್ ಐರನ್ ನೀನು ಹೋಸ್ಬಿಡಕ್ಕನ್ನಪ್ಪ ಅಷ್ಟು ದೊಡ್ಡ ಯೋಗ್ಯತೆ ಇಲ್ಲ ನಮ್ಗೆ. ಯಾರು ಗೊತ್ತು ನೀ ಜೋರಾಗಿ ತೂಗಿರ್ಬೇಕು ಅತ್ಲಗಿ ಇಲ್ಲ ಕವ ಅದು ಏಮಣ್ಣನ್ ವಜನ್ನು ಹಂಗದೆ ಇರ್ಲಿ. ಆಮೇಲೆ ಈಗ ಈಗ ನಿನ್ನವೋ ಒಂದ್ ಜೊತೆ ಎತ್ತವೆ ರಾಜಣ್ಣ ಜೊತೆ ಒಂದ್ ಜೊತೆ ಎತ್ತವೆ ನಂತವಂತೂ ಕರವನಸ ನಾನ್ ಯಾವ ಎತ್ತು ಗಿತ್ತು ಮಡಿಕೊಂಡಿಲ್ಲ. ಈಗ ಇನ್ಯಾರದವಪ್ಪ ನಮ್ಮ ಊರಲ್ಲೆಲ್ಲ ಹೊನ್ನೇರ್ ಕಟ್ಸಕ್ಕೆ ಈಗ ಊರ್ ತುಂಬಾ ಮೆರವಣಿಗೆ ಬರ್ಬೇಕು ಮಾರಿ ಕುಡಿತವೆಲ್ಲ ಬಸವಣ್ಣನ್ ಕುಡಿತವೆ ಎಲ್ಲ ಬಂದ್ ನಿಂತ್ಕೊಬಿಡಿ ಆಯ್ತಾ. ಅವಕ್ಕೆ ಏನೇನ್ ರೆಡಿ ಮಾಡ್ಬೇಕು ಎಲ್ಲ ಒತ್ತರಲ್ಲಿ ಎದ್ದು ಎಲ್ಲ ಕೊಂಬು ಗಿಂಬು ಒರೆದು ಎಲ್ಲ ಚೆನ್ನಾಗಿ ತೊಳೆದು ಕೊಂಬೆಲ್ಲ ಒರಿಬಾರ್ದು ಕಣ್ ಸುಮ್ನೀರು ಪಾಪ ನೋವಾಯ್ತಾವ ಅದಕ್ಕೆ ಅದಕ್ಕೆ ಕೊಂಬು ಒರಿಯೋದು ಅಂದ್ರೆ ಕೊಂಬು ಒರಿಯೋದಲ್ಲ ಕನಕ. ಕೊಂಬು ಹರಿಯೋದು ಅಂದ್ರೆ ಏನ್ ಕೊಂಬು ಹರ್ಕೊಂಡು ಎಲ್ಲ ಇದ್ ಮಾಡೋದ ಗಲೀಜ್ ಇರ್ತದ, ಅದ ಗಲೀಜ್ ತೆಗಿಯಕ್ಕೆ ಅದಕ್ಕೆ ಎಣ್ಣೆ ಹಚ್ಚಿ ಅದ್ರ ಮೇಲೆ ಒಂದೆರಡು ಕಿರೀಟಗಳು ಮಾಡಿಸಿ ಆಮೇಲೆ ಗೆಜ್ಜೆ ಕಟ್ಟಿ ಕೊರಳಿಗೆ ಎಲ್ಲಾನು ಒಡ್ಕ ಬಂದು ಊರ್ ತುಂಬಾ ಮೆರವಣಿಗೆ ಬಂದಾಗ ನೋಡಕ್ ಏನ್ ಖುಷಿ ಅದು. ಎಣ್ಣೈಕ್ಳು ಮನ್ಸು ಸೂಕ್ಷ್ಮ ಒಸಿ, ನೀ ಹೇಳದ್ನ ಕರೆಕ್ಟ್ ಆಗಿ ಹೇಳು. ಮಣ್ಣು ಗಿಣ್ಣು ತಿಳ್ಕೊಂಡಿರ್ತ ಹೋಗಿ ಅದನ್ನೆಲ್ಲ ಕ್ಲೀನ್ ಮಾಡ್ತೀವಿ ಅಂತ ನೀವ್ ಅರಿತೀವ ಅಂದ್ರೆ ಅವ್ರು ನೋವಾಯ್ತದ ಅವ್ರಿಗೆ. ಅಯ್ಯೋ ನಮ್ ಏಮಣ್ಣ ಹೇಳದನ್ನೇ ಒಸಿ, ನ್ಯಾರವಾಗಿ ಹೇಳ್ಬಿಟ್ರೆ ಅರ್ಥ ಆಯ್ತದೆ. ಇಲ್ಲ ಒರೆಯೋದು ಕೊರೆಯೋದು ಅಂದ್ರೆ ಅದು ಸರಿಯಾಗಿರೋದಿಲ್ಲ ಕಣ ಏಮಣ್ಣ. ಅದನ್ನ ತೊಳೆದ್ರಾಯ್ತು ಬಿಡಪ್ಪ ಕೊಂಬ. ಅಲ್ಲ ತೊಳೆದ್ರಾಯ್ತು ಅಲ್ಲ, ನೀನಂತೂ ದನಗಳ ಹತ್ರ ಹೋಗಿಲ್ಲ, ನಿಮ್ ಮನೆಗೆ ಏನೋ ಸಿದ್ಧ ಬತ್ತಾನೆ ನೋಡ್ಕತಾನೆ, ಅವ್ನ್ಗೆ ಹೇಳ್ಬಿಟ್ಟು ಹೆಂಗೋ ದೂರದಲ್ಲಿ ನಿಂತ್ಕತಿಯ. ಅದಕ್ಕೆ ಹೇಳ್ತಾ ಇರೋದು ಸ್ವಲ್ಪ ನೀನ್ ಯೋಸಿ ಕೈ ಹಾಕಿ ದನ ಬರೀ ಇಟ್ಕೊಂಡ್ರೆ ಆಗಲ್ಲ, ದನ ಕರ ಕಟ್ಟೋದ್ ಕಲ್ತ್ಕೋ. ಈಗ ನಮ್ಮ ಕೆರದಿ ತಂದ್ಬಿಡೋತಾಗ ಎತ್ತ ಆ ಎತ್ತುಗಳ ಈಗ್ಲೇನೆ ಬೇಡಕವ ಈಗಲ್ಲ, ಹಬ್ಬ ಇನ್ನೊಂದು 8 ದಿನ ಅದೇ ತಂದ್ರ ಆಯ್ತು. ಅಯ್ಯೋ ಮೊನ್ನೆ ತಾನೆ ತೊಳಸಿದ್ನಲ್ಲವ. ಈ ಕಡೆ ಜಾತ್ರೆಗೆಲ್ಲ ಹೋಗಕ್ಕೆ ಅವನ್ಗೆ ಎತ್ತುಗಳಿಗೆ ವರ್ಷ ವರ್ಷ ಹೋಗಿ ಪ್ರೈಸ್ ಹೋಯ್ತಾನೆ, ಅದಕ್ಕಾಗಿ ಎತ್ತುಗಳ ಮಗೆ ಬಾರಿ ಸೋಕೆ ಅವನ್ಗೆ ಸೋಕೆ ಪ್ರೈಸ್ ಬಂತು. ಹಂಗಾಗಿ ತಗೊಂಡ್ ಹೋಗಿದೀವಿ ಒಂದ್ ಜಾತ್ರೆಗೆ, ಏನೋ ನಮ್ಮ ಎತ್ತುಗಳು ಚೆಂದಾಗದೆ ಅನ್ಬಿಟ್ಟು ಪ್ರೈಸ್ ಕೊಟ್ರು. ಏನ್ ಕೊಟ್ರು ಕಾಸು ಒಂದಿಷ್ಟು ದಿನಾರ್ ಒಂದ್ ಸಿಹಿ ಕೊಟ್ನ. ಏ ಅವನು ಜಮೀನ್ ಸರಿಯಾಗಿ ನೋಡ್ಕೊಳ್ದೆ ಇದ್ರೂ ಈ ಸೋಕಿಗೆ ಎತ್ತ ಸಾಕ್ತದಲ್ಲ ಬಾರಿ ಚೆನ್ನಾಗಿ ನೋಡ್ಕೊತಾನೆ. ಹಾ ನೋಡ್ ಬೈ ನೋಡ್ಬೇಕಂದ್ ಲಕ್ಷ್ಮಕ್ಕ ಎತ್ತು ಸಾಕಿರೋದು ನೋಡ್ಬೇಕು. ಅದೆಂತದ ಪ್ರೈಸ್ ಬಂದ ದಿನಕ್ಕೆ ನಮ್ದಿಕ್ಕೆಲ್ಲ ಬರದೇ ಇಲ್ಲ ಅವನು, ಅಟಿನು ಕಬಿಡ್ತಾನೆ. ಬಿಡೋದು ಯಾವ ಮಾತು ಅಂತ ಆಡದ ಜಾತ್ರೆಯಿಂದ ಬತಾಸು ಕಾರ ಪುರಿ ತಂದ್ಕೊಡಕ್ಕಾಗಲ್ಲ ತತ್ತಿದ್ದಿ ನಾನು. ಅದೇನೋ ಇದು ಇದು ಉಂಡೆ ಜಾಮೂನು ಅಂತಾರಲ್ಲವ, ಉಂಡೆ ಜಾಮೂನು ಮತ್ತೆ ಉದ್ದುದ್ದ ಜಾಮೂನ್ ಅದೇನು ಅಂತ ನನಗ್ ಗೊತ್ತಿಲ್ಲ. ಅದು ಅದ ಯಾವ ಸೀಟು ಅಂತ ಆಯ್ತಾ ತತ್ತಿದ್ದಿ ನಾನು. ಊಂಕವ ರಸಗುಲ್ಲ ರಸಗುಲ್ಲ ಆಯ್ತಾ ತತ್ತಿದ್ದಿ ಡಬ್ಬಿಗೆ ಹಾಕಂದು ಪಕ್ಕ ಸೀಟಲ್ಲಿ ಹೇಮಣ್ಣ ಅನ್ಬೇಡ. ಇಲ್ಲ ಕಯ್ಯ ನೀನಲ್ಲ ಸುಮ್ನೀರು. ಹಾ ಆಯ್ತಾ ತತ್ತಿರ್ಬೇಕಾದ್ರೆ ಪಕ್ಕ ಸೀಟಲ್ಲಿ ನಮ್ ನಿಂಗಣ್ಣ ಬಂದ್ಬಿಟ್ಟ ಕುಂತ್ಕಂಡ. ನಾ ಹೊಸಿ ದೂರ ಬಸ್ಸು ಹೋಯ್ತು. ಅಣ್ಣ ಇದೇನ ವಾಸನ ಅಂದ. ನಾನು ಇದು ಯಾವ ವಾಸನ ಯಾವ ವಾಸನೆಯಾ ಅಂತಂದೆ. ಅದೇನೋ ಘಮ ಘಮ ಅಂತದೆ. ಓ ಘಮ ಘಮ ಅಂತದೆ ಅಂತನೋ ವಾಸನ ಅಂದ್ರ ಅಂತಂದೆ. ಏನಿಟ್ಟಿದಯಿ ಬ್ಯಾಗಲಿ ಅಂದ. ಇಲ್ಲಕಪ್ಪ ಜಾತ್ರೆಗೆ ಹೋಗಿದ್ದಿ ನಾನು ಹೊಸಿ ರಸಗುಲ್ಲ ತಗೊಂಡಿದ್ದೀನಿ ಐಕ ಮಕ್ಕಳಿಗೆ. ಹಂಗೆ ನಮ್ಮ ರಾಜಣ್ಣ ಏಮಣ್ಣ ಕಮಲಕ್ಕ ಎಲ್ಲರೂ ಇರ್ತಾರೋ ಎಲ್ಲ ಕೊಡಬೇಕು ಆಯ್ತತ್ತ ಇಲ್ಲಿ ಹೊಸಿಯ ಒಂದ ನೋಡ್ತೀನಿ ಅಂತಂದ. ನಾನು ಏನೋ ಸಿಬಾ ಅಂತ ಅನ್ಕೊಂಡು ಒಂದು ಅರ್ಧ ಕೆ ಜಿ ತಕ್ಕಂದಿದ್ದೆ. ಒಂದು 10 ಪೀಸ್ ಬಂದಿತ್ತು. ಅಣ್ಣ ಚೆನ್ನಾಗದೆ ಅಣ್ಣ ಚೆನ್ನಾಗದೆ ಇನ್ನೊಂದತ್ತ ಅಂತ ಅನ್ಕೊಂಡು ಊರು ದಿಕ್ಕ ಬರಗಂಟ 10 ಪೀಸ್ನು ತಿಂದ್ಬಿಡದಮ್ಮ ನಿಂಗಣ್ಣ. ಕಮಲಕ್ಕ ಸುಳ್ಳು ಹೇಳ್ತಾವ ನಿಂಗಣ್ಣ. ಈ ಒತ್ತರತನೇ ಸಿಕ್ಕಿದ್ದ ಹಂಗೇನ ರಾಗಿದ್ರೆ ಅವ್ನು 10 ಪೀಸ್ ತಿಂದಿದ್ರೆ ಚಂಬ್ ಹಿಡ್ಕೊಂಡು ಕಾವಲಿ ಕಡಕ್ ಹೋಗಿರೋನು ಆಯ್ತಾ. ಇವನು ಎಲ್ಲ ಭತ್ತ ಕೆಂಪೇಟಲ್ಲಿ ಕೊಟ್ಬಿಟ್ಟು ಬಂದವನೆ. ಇಲ್ಲ ಅದ್ ಮಾಡ್ಸದಿರ್ಲಿ, ಶಿವನಾಣೆಗಳು ನಾ ತಂದಿದ್ದೆ ಶಿವನಾಣೆಗಳು ನಮ್ ನಿಂಗಣ್ಣ ತಿಂದ. ಸುಳ್ಳು ಹೇಳಿದ್ರೆ ನಾನಲ್ಲ ಕವ, ಸುಳ್ಳು ಹೇಳ್ತಿರೋದು ನಿಂಗಣ್ಣ. ಚಂದ್ರಣ್ಣ ಯಾವಾಗ್ಲೇನಾದ್ರೂ ಬೇಕಂತಂದ್ರೆ ನಿಮ್ಮ ಹತ್ರನೇ ಬರುದು. ಏನಾದ್ರೂ ತಂದಿದ್ದೀಯಾ ಚಂದ್ರಣ್ಣ? ಅವನು ಬಂದ್ರೆ ನಾನೇನಂತೀನಿ, ಅಯ್ಯೋ ಈಗಷ್ಟೇ ರಾಜಣ್ಣ ಬಂದಿದ್ದ, ನಾನು ರಾಜಣ್ಣ ಕುಂತ್ಕೊಂಡು ತಿಂದಿ. ಲಚ್ಚವ ಕಮಲಕ್ ನಟ್ಟಿ ಹೆಂಗೆ ಅಂತಂದ್ರೆ ಕಿರಾಣಿ ಅಂಗಡಿ ಇದ್ದಂಗ ಎಲ್ಲ ಸಿಗ್ತದೆ ಬಿಡವ್ವ ಅಲ್ಲಿ. ಈಗ ಚಂದ್ರಣ್ಣ ಏ ದೊಡ್ಡ ಟೀಗೆ ಒಳ್ಳೆ ಹೆಸರದೆ ದಾನ ಧರ್ಮದಲ್ಲಿ, ಅದ್ರಲ್ಲಿ ಏನ್ ಚಂದ್ರಣ್ಣನ ಮಾತಲ್ಲೇನು ಸುಳ್ಳಿಲ್ಲ. ಈಗ ಚಂದ್ರಣ್ಣ ಹೇಳಪ್ಪ, ಈಗ ಯಾವ ಅಂಗಡಿಲಿ ಒಂಚೂರು ಚೆನ್ನಾಗಿರೋ ಬಟ್ಟೆ ಸಿಕ್ಕವ ಹೇಳಪ್ಪ, ನಮ್ಮ ಮಕ್ಕಳಿಗೆಲ್ಲ ಯುಗಾದಿಗೆ ಬಟ್ಟೆ ಕೊಡಿಸ್ಬೇಕು. ಈಗ ನಾವು ಅದು ಇದು ಅಂತ ಹೇಳಕ್ ಆಗೋದಿಲ್ಲ, ಎಲ್ಲಾ ಕಡೆನು ಈಗ ಬಟ್ಟೆ ಸಿಗ್ತದೆ. ಹಿಂದೆ ಇತ್ತಲ್ಲವ ನಾವು ಇದು ಸೊಸೈಟಿ ಅಂತ ಇರ್ತಿತ್ತಲ್ಲ ಟಾನ್ ಅಲ್ಲಿ, ಏನ್ ಅಣ್ಣ ತಮ್ದಿರ್ ಎಲ್ಲ ಒಂದಿಯೇ. ನೀನು ಜುಬ್ಬ ಒಲೆಯಕ್ ಹಾಕ್ಬಿಟ್ಟು ಬಂದಿದ್ದಿಲ್ಲ ಅದೇ ಅಂಗಡಿ ಅದು ಬಿಡು. ನಾನು ಹಾಕಂಬತ್ತೀನಿ ಆವಾಗ ನಾನು ಬರ ಟಿವಿ ನೋಡ್ಬಿಟ್ಟು ನೀನೇ ಇದೇನಪ್ಪ ಹಿಂಗ್ ಕಾಣಿಸ್ತಾನ ಅಮ್ಮ ರಾಜ್ಕುಮಾರ ಕಣ್ಣ ಅಕ್ಳು ಮಕ್ಳಿಗೂ ಅದೇ ಸೇಮ್ ಒಂದೇ ಸರಿ ತಾನು ಹೊಲಸ್ಬಿಟ್ಟವನಂಗೆ ಇಲ್ಲ ಇಲ್ಲ ಐ ಕೆಳಗ ನಾನು ಕಾಸ ಕೊಟ್ಬಿಟ್ಟಿವ್ನಿ ಅದ್ ಮಟ್ ಬಂದಿರೋ ಐ ಕೆಳಗ ನಾನ್ ತಕೊಡಕ್ಕಾದಪ್ಪ ಹೋಗೋ ಇದ್ ಯಾವ ಬಟ್ಟೆ ಅಂತ ಅನ್ಬಿಟ್ಟು ಮೊಕ್ಕೆಸಿತಾರೆ ನಾ ತಕೊಂಡ್ ಹೋದ್ರೆ ಅದಕ್ಕೆ ಅವ್ರಿಗೆ ಕಾಸ ಕೊಟ್ಬಿಟ್ಟಿದ್ದೀನಿ ಅವರು ಕೂಟಿ ಕೂಟಿಲಿ ಹೋಗಿ ಪ್ಯಾಟೆಲ್ ತತ್ತಾರೆ ಯಾವ್ದಾ ಬಟ್ಟೆಯ ಅದಕ್ಕೆ ನೋಡಪ್ಪ ಏಮಣ್ಣ ಬಟ್ಟೆ ಕೇಳ್ದೆ ಅಲ್ವಾ ನಡಿ ಸುಮ್ನೆ ಯಾರನ್ನು ಕರ್ಕೊಂಡು ಹೋಗ್ಬೇಡ ಇಲ್ಲೇ ನಮ್ಮೂರ್ನಲ್ಲಿ ರೇಷ್ಮೆ ಲಂಗದ ಪೀಸ್ ಸಿಗ್ತವೆ ತಗೊಂಡ್ಬಾಯ್ಲಿ ಹೊಲಿಯಕ್ಕೆ ಲಂಗ ಜಾಕೆಟ್ ಹೊಲ್ಕೊಂಡು ಏಮಣ್ಣಗು ಅದ್ರಲ್ಲೇ ಹೊಲಿಸ್ತಾ ಯಾವಾ ಚೆನ್ನಾಗಿದೆ ಲಂಗದ ಪೀಸ್ ಅಲ್ಲಿ ಹೊಲಿಯಕ್ ಆಯ್ತದೆ ಮತ್ತೆ ಏಮಣ್ಣ ಬಟ್ಟೆ ತಗೊಂಬರಕ್ ಹೋಗಮ್ಮ ನನ್ಗೆ ಅದೇ ತೆಗ್ದು ಇಟ್ಕೊಂಡಿದ್ದೀನಿ ಕಂಡಿದಾಯ ಮಕ್ಳಿಗೆ ಕೇಳ್ದೆ ಈಗ ಆಯ್ತು ಕಮಲಾಕ ಎಷ್ಟು ಹೇಳದ್ ಮೇಲೆ ಕಮಲಾಕ ಹೇಳಿದ್ದು ಅಂಗಡಿಗೆ ಹೋಗವ ಬಿಡು ಈಗ ನಡ್ರಪ್ಪ ಈಗ ಆಯ್ತು ಇನ್ನೇನು ಈಗ ಹಬ್ಬದೆಲ್ಲ ಇನ್ನೂ ತಯಾರಿ ಅದೆ ಹಬ್ಬಕ್ಕೆ ಈಗ ಸರಿ ಊರಿಗೊಂದು ಈ ಬಸವಣ್ಣ ಗುಡಿತವೋ ಊರಿಗೊಂದು ಹಸಿರು ತೋರಣ ಕಟ್ಬಿಡವ ಮಾವೊಂದು ಈಗ ಬಸವಣ್ಣನ ಪೂಜೆ ಮಾಡ್ಲೇಬೇಕು ಯಾಕೆಂದ್ರೆ ಇದು ಕೃಷಿ ಆರಂಭ ಇದು ನಮ್ಮಂತ ರೈತರಿಗೆ ಯುಗಾದಿ ಹಬ್ಬ ಅನ್ನೋದು ಒಂಥರ ಸಂಭ್ರಮ ಇನ್ನೊಂದು ನಮ್ ಕೆಲ್ಸಕ್ಕೆ ಇದು ಆರಂಭ ಮಾಡಕ್ಕೆ ನೋಡಪ್ಪ ಆಯ್ತಾ ಈಗ ಈ ಸುಗ್ಗಿ ಬತ್ತಿತ್ತಲ್ಲಪ್ಪ ಸಂಕ್ರಾಂತಿ ಅಲ್ಲಿಂದ ನಮ್ಗೆ ಇಲ್ಲಿವರೆಗೂ ಬಿಡುಬಿತ್ತು ಅದು ಇದು ಹಬ್ಬ ಜಾತ್ರೆ ಮನೆ ದೇವರು ಕುಲದೇವರು ಅದೆಲ್ಲ ಮಾಡ್ಕೊಂಡವು ಈಗ ಈಗ ಮಳೆಗೆ ಮಳೆ ಶುರು ಆಗ ದಿನಗಳು ಅಲ್ವಪ್ಪ ಈಗ ಉಳುಮೆ ಮಾಡಿ ಇಟ್ಕೊಂಡ್ರೆ ಮಳೆ ಹದವಾಗಿ ಬಿದ್ದರೆ ಬೆಳೆನೂ ಚೆನ್ನಾಗಾಯ್ತದಲ್ವಾ ಅದಕ್ಕೆ ನಾವೇನು ಮಾಡಮು ಅಂತಂದರೆ ಈಗ ಹಬ್ಬನ ಜೋರಾಗಿ ಮಾಡಮು ಎಲ್ಲಿ ನಮ್ಮ ಬಸವಣ್ಣನ ದೇವಸ್ಥಾನ ಆಯ್ತದಲ್ಲ ಹೇಳ್ತಿದ್ದಲ್ಲ ಅದಕ್ಕೆ ಅಲ್ಲಿ ಹೋಗಮು ಪಾನಕ ನೀರು ಮಜ್ಜಿಗ ಬೇವು ಬೆಲ್ಲ ತಿನ್ಬೇಕು ಸರಿ ಬಿಡವ ನೀನು ಹೋಗ್ಬಿಟ್ಟು ಆ ಹಬ್ಬದಿನ ಬೆಳಿಗ್ಗೆ ವಾತಾರಿಯ ಎದ್ದು ಒಂದಷ್ಟು ಬೇವನ್ ಸೊಪ್ಪುವ ಒಂದಷ್ಟು ಮಾವನ್ ಸೊಪ್ಪುವ ತಕಂಬ ಕಿತ್ಕಂಬ ಹುಷಾರಾಗತ್ತಪ್ಪ ಮರ್ವ ಕಮಲಕ್ಕ ಎರಡು ಬಟ್ಲಲ್ಲಿ ಹಾಕ ಬಂದಿರ್ತೀನಿ ಆ ಚಿಗ್ರಲ್ಲಿ ಮಾಡ್ಕೊಂಡ್ ಬಂದಿರೋದ್ನ ನೀ ಇಟ್ಕೋ ಬಲ್ತಿರೋದು ಅದೇ ಒಣಗೋಗಿರೋದೆ ಕೊಟ್ಬಿಡು ರಾಜಣ್ಣ ನಿನಗೆ ಇನ್ನೊಂದ್ ಸತ್ಯ ಗೊತ್ತಿಲ್ಲ ಬಿಡು ಏನು ಅಂತಂದ್ರೆ ಈ ನೀನ್ ಬೇವು ಅಂತಂದ್ರೆ ಚಂದ್ರಣ್ಣ ಎದುರ್ಕೊಂಬಿಡ್ತಾನೆ ತಿನ್ನೋದಿಲ್ಲ ಹಂಗೆ ಉಗುತ್ ಬಿಡ್ತಾನೆ ಅಂತ ಅನ್ಕೊಂಬಿಟ್ಟಿದ್ದ ನೀನು ಇಲ್ಲ ಇಲ್ಲಪ್ಪ ಒಂದೊಂದ್ ಹೆಸಳು ದಿನ ತಿಂತೀವ್ನಿ ನಾನು ಗೊತ್ತಾ ಅದಕ್ಕೆ ನೀನು ಅದನ್ನ ಕೈ ಉಗುತ್ ಬಿಡ್ತಾನೆ ಅಂತ ಅನ್ಕೋಬೇಡ ನೋಡವ ಈಗ ನಮ್ಮ ರಾಜಣ್ಣ ತಂದು ಕೊಡ್ತಾನೆ ಬೇವೊಂದು ಹೂವು ಅದಲ್ಲವ ಅದ್ರಲ್ಲಿ ಮಾಡು ನೋಡೋ ಸುಮ್ಮನೆ ಕಮಲಕ್ಕ ಮಾಡು ಕಮಲಕ್ಕ ಅದೇನೋ ರಸಗುಲ್ಲ ತಂದಿದ್ದ ತಂದಲ್ಲ ಆ ತಿಂದಂಗೆ ಅನ್ಕೊಂಡವನ್ನೇ ನೋಡೋ ಸುಮ್ಮನೆ ಅದ್ ಹೆಂಗ್ ತಿಂದನು ಅಂತ ಒಂದಿಡಿ ತಿನ್ಸಣ ಅಯ್ಯೋ ಅಲ್ಲಕ್ಕವ್ವ ಈ ಮಾರಿಗುಡಿಲಿ ಹಂಗಂಗೆ ಇದು ಸೊಪ್ಪು ಕೊಟ್ಟಿದ್ನೆಲ್ಲನೂ ನುಂಕೊಂಬಿಡ್ತಿತ್ತಲ್ಲ ದೇವ್ರು ಬಂದದೆ ಅಂತ ಹಂಗ ತಿಂತೀನಿ ಅನ್ಬಿಟ್ಟು ಏನು ಹಂಗೆ ತಿಂದಾರವ್ವ ಏನೋ ಹೊಸಿ ತಿಂದ್ರೆ ಆಯ್ತು ಬಿಡಪ್ಪ ನೋಡಪ್ಪ ರಾಜಣ್ಣ ನಿನಗೆ ಸಂತೋಷ ಆಗ ನೋಡಪ್ಪ ಅದು ಸಾಂಕೇತಿಕವಾಗಿ ದುಃಖ ಸುಖ ಆಯ್ತಾ ಸಮನಾಗಿರಬೇಕು ಇದು ವರ್ಷದ ಆರಂಭ ನಮ್ಮದೆಲ್ಲ ಇವತ್ತಿಂದ ನಮಗೆ ವರ್ಷ ಪ್ರಾರಂಭ ಅಂತ ಯುಗಾದಿ ದಿನದಿಂದ ಅವನಂತೂ ಸಿಹಿ ಕೊಡ್ಲಿಲ್ಲ ಹಬ್ಬದ ದಿನ ನಮ್ಮನೆಗೆ ಬಾ ಒಬ್ಬಟ್ಟು ಊಟ ಮಾಡ್ಕೊಂಡು ಅವ್ನು ಸಿಹಿ ಕೊಡೋದ್ ಬೇಡ ನಮ್ಮನೆ ಕೈ ಕೊಡ್ತೀನಿ ಬಪ್ಪ ಎಲ್ಲಪ್ಪ ಸಿಹಿ ಕೈ ಎರಡು ತಿನ್ನಮು ಇಲ್ಲ ನೋಡು ರಾಜಣ್ಣ ಬೇವು ಬೆಲ್ಲದ ಜೊತೆಗೆ ಸಿಹಿ ಕೊಟ್ಟಿಲ್ಲ ಅಂತ ಹೇಳ್ತಿದ್ದೆ ಎಲ್ಲಪ್ಪ ಅದಕ್ಕೆ ನಾನು ಹೋಗ್ಬಿಟ್ಟು ಮೈಸೂರು ಪೇಟೆಗೆ ಅಲ್ಲಿ ಅದು ಯಾವ್ದೋ ಒಂದು ಮಾರ್ಕೆಟ್ ಮುಗ್ಲಾಗಿ ಅದೆಲ್ಲ ಇದ್ದದಂತಲ್ಲಪ್ಪ ಅದ್ ಯಾವ್ದೋ ಸ್ವೀಟ್ಸು ಅದರಲ್ಲಿ ಮೈಸೂರು ಪಾಕ ತಂದ್ಬಿಡ್ತೀನಿ ಎಲ್ಲರೂ ತಿನ್ನಮು ಸಿಕ್ ಸಿಕ್ದವ್ರು ಕೊಡಮು ಕಮಲಾಕ ನೀನ್ ಹಟ್ಟಿ ಒಳಕ್ ಹೋಗು ಅದೇನ್ ಮಾಡಿದ ಇತ್ತತ್ತ ಆಯ್ತು ಕೂತಿರು ಬಂದೆ ಏನ್ ಮಾಡಿದೇವ ಏ ಅತ್ತಂದ್ಮೇಲೆ ಅವ್ನು ತಿನ್ಲೆ ಇವನೇ ನನ್ಗೆ ಸೀನ್ ಕೊಟ್ಟವನೇ ನಡೀರಿ ನಡೀರಿ ಬಿರ್ಬಿರ್ನ ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ ಭಾಗವಹಿಸಿದ್ದವರು ಶಭಾನ ಆರ್ ಲೋಕೇಶ್ವರಿ ಎಸ್ ಲಕ್ಷ್ಮೀನಾರಾಯಣ ಡಾಕ್ಟರ್ ಮೈಸೂರು ಉಮೇಶ್ ಹಾಗೂ ಎಸ್ಸಿ ಹೇಮಕುಮಾರ್ ಈಗ ಕೆಲವು ಜನಪದ ಗೀತೆಗಳನ್ನು ಕೇಳೋಣ. ಗಂಧದ ನಿರ್ಗೋಳೆ ಬೆಂಗಳೂರಿನ ರವಿಕ್ಯೋಳೆ ಕಿರು ಗೆಜ್ಜೆ ಜರ್ಯಾವು ಸಣ್ಣ ಮಾಡಲಾಗೆ ಸಿರಿ ಗಂಧದ ನೆರಿಗೋಳೆ ಗಂಧದ ನಿರ್ಗೋಳೆ ಬೆಂಗಳೂರಿನ ರವಿಕ್ಯೋಳೆ ಕಿರು ಗೆಜ್ಜೆ ಜರ್ಯಾವು ಸಣ್ಣ ಮಾಡಲಾಗೆ ಸಿರಿ ಗಂಧದ ನೆರಿಗೋಳೆ ಅಂಗಡಿ ತೊಳಸೋಳೆ ಓ ನಿಂದಕ್ಕಿ ತೊಳಸೋಳೆ ಉಂಗುಟ್ಟ ಸಣ್ಣ ನಡು ಸಣ್ಣ ಸಿರಿಗಂಧದ ನೆರಿಗೋಳೆ ಉಂಗುಟ್ಟ ಸಣ್ಣ ನಡು ಸಂಜಂಗಮರುಡುಗಿ ನಿನ್ ಹಟ್ಟಿಲಿ ಬೀಡಿಕ್ಕೆ ಬಿಡನೇನೆ ಸಿರಿಗಂಧದ ನೆರಿಗೋಳೆ ಗಂಧದ ನೆರಿಗೋಳೆ ಬೆಂಗಳೂರಿನ ರವಿಕ್ಯೋಳೆ ಕಿರು ಗೆಜ್ಜೆ ಜರ್ಯಾವು ಸಣ್ಣ ಮಳಲಾಗೆ ಸಿರಿಗಂಧದ ನೆರಿಗೋಳೆ ಹಟ್ಟಿಲಿ ಬೀಡಿಕೆ ಬಿಡಲಿಕ್ಕೆ ಬಿಟ್ಟಿ ಹೆಣ್ಣಲ ಕಾಣೋ ನಾನ್ ಬಿಡದಿ ಹೆಣ್ಣಲ ಕಾಣೋ ಹೋಗಯ್ಯ ಹರಿವೋ ಜಲಧಿಗೆ ಸಿರಿಗಂಧದ ನೆರಿಗೋಳೆ.